ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸರ್, ABARK ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? A4 ಅಳತೆಯ ಪೇಪರ್ 10 ರೂಪಾಯಿ, PVC ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ABARK ಕಾರ್ಡ್ ಏನಾದ್ರು ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ, ಕೊಪ್ಪಳ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 10%. ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ 60%. ರಾಯಚೂರು ಜಿಲ್ಲೆ ಒಳಗ 35%, ಯಾದಗಿರಿ ಜಿಲ್ಲೆ ಒಳಗ 30%, ಬಳ್ಳಾರಿ ಜಿಲ್ಲೆ ಒಳಗ 20% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್, ರಾಯಚೂರು, ಯಾದಗಿರಿ, ಬಳ್ಳಾರಿ ಮತ್ತು ಜೈರಾಬಾದ್ಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಉಳಿದ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೆ, ಇವತ್ತಿನ ಕಾರ್ಯಕ್ರಮದೊಳಗ ನಮ್ಮ ಸ್ಟುಡಿಯೋದೊಳಗ ಕಲಬುರಗಿಯ ಕಮಲಾಪುರದ ಒಬ್ಬ ಸಾಧಕ ರೈತ ಮಹಿಳೆ ಇದ್ದಾರೆ, ಸುಜಾತ ಶರಣಬಸಪ್ಪ ಪಾಟೀಲ್ ಅವರು. ತೋಟಗಾರಿಕೆ ಒಳಗ ವಿಶೇಷವಾದಂತಹ ಸಾಧನೆ ಮಾಡಿದಂಥವರು. ಕಳೆದ 5-6 ವರ್ಷಗಳಲ್ಲಿ ಬಹಳ ಅದ್ಭುತವಾದಂತಹ ಒಂದು ತೋಟವನ್ನ ಅವರು ಮಾಡಿದ್ದಾರೆ. ಅವರ ತೋಟದೊಳಗ ಹಣ್ಣಿನ ಗಿಡಗಳಿವೆ, ಹೈನನ್ನು ಕೂಡ ಮಾಡ್ತಾ ಇದ್ದಾರೆ, ಜೇನನ್ನು ಕೂಡ ಮಾಡಿದ್ದಾರೆ, ಕುರಿ ಕೋಳಿ ಇವುಗಳನ್ನ ಸಾಕುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರು ಹಣ್ಣಿನ ಬೆಳೆಗಳನ್ನ ಬೆಳೆಯೋದ್ರೊಳಗ ಬಹಳಷ್ಟು ಶ್ರಮವನ್ನ ವಹಿಸಿದ್ದಾರೆ. ಅವರ ಸಾಧನೆಯನ್ನ ಪರಿಗಣಿಸಿ ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯ ಈ ಸಲದ ಫಲಶ್ರೇಷ್ಠ ರೈತ ಮಹಿಳೆ ಅನ್ನುವಂತಹ ಪುರಸ್ಕಾರವನ್ನು ನೀಡಿ ಅವರಿಗೆ ಗೌರವಿಸಿದೆ. ಈ ಸಂದರ್ಭದೊಳಗ ನಾವು ಅವರ ಅನುಭವಗಳನ್ನು ಕೇಳೋಣ. ಅವರ ಅನುಭವಗಳು ನಮ್ಮ ಎಲ್ಲ ರೈತರಿಗೆ, ವಿಶೇಷವಾಗಿ ಯುವ ರೈತರಿಗೆ ಮತ್ತು ಯುವ ಮಹಿಳಾ ರೈತರಿಗೆ ಸ್ಫೂರ್ತಿ ನೀಡಬಹುದು ಅಂಥೇಳಿ ನಾವು ಭಾವಿಸ್ತೀವಿ. ಸುಜಾತ ಪಾಟೀಲ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಮತ್ತು ನಮ್ಮ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ, ಆಕಾಶವಾಣಿಯ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳು. ಧನ್ಯವಾದಗಳು ಸರ್. ತಾವು ಯಾವಾಗಿಂದ ಈ ತಮ್ಮ ತೋಟವನ್ನ ಶುರು ಮಾಡಿದ್ರಿ? ಈ ಅನುಭವ ಯಾವಾಗಿಂದ ಶುರು ಆಯ್ತು ತಮಗೆ? ಸರ್, ನಾ ನಿಜ ಹೇಳ್ಬೇಕಂದ್ರೆ ನಾನು ಕೃಷಿ ಕುಟುಂಬದಿಂದ ಬಂದವಳು, ನನ್ನ ಬಸವ ಕಲ್ಯಾಣ. ಹೀಗಾಗಿ ಅದು ಮಾಡ್ಬೇಕಂದ್ರೆ ನನಗೆ ಇಚ್ಛೆ ಬಂದು 2015-16. ನಮ್ದು 50 ಎಕರೆ ಇದೆ ಸರ್, ಅದರಲ್ಲಿ 11 ಎಕರೆ ತೋಟಗಾರಿಕೆ, ಇನ್ನು ದ್ವಿದಳ ಧಾನ್ಯ ಬೆಳಿತೀನಿ 19 ಎಕರೆಯಲ್ಲಿ. ಹೀಗಾಗಿ ನನಗೆ ಮಾಡ್ಬೇಕಂತ ಹೇಗೆ ಬಂತು ಅಂದ್ರೆ, ನಮ್ಮ ಯಜಮಾನರು ಕೂಡ ಪೊಲಿಟಿಷಿಯನ್ ಸರ್, ಅವರು ಇದ್ರಾಗ ಇನ್ವಾಲ್ವ್ ಇರ್ಲಿಲ್ಲ. ನಾನಂದೆ ತೋಟ ಇದೆ ಹಂಗೆ ಹಂಗೆ ಇಡೋಣ, ನಮ್ಮ ಯಜಮಾನರು ಸ್ವಲ್ಪ ನನ್ನ ಜೊತೆ ಕೈ ಜೋಡಿಸಿದ್ರು. ಜೋಡಿಸ್ಕೊಂಡು 2016 ಎಲ್ಲ ಮರುಭೂಮಿ ತರ ಇತ್ತು ಸರ್, ಬರೀ ಕಲ್ಲಿನ ಭೂಮಿ, ನಮ್ದು ನೀರು ಕೂಡ ನಮ್ಮಲ್ಲಿಲ್ಲ. ಅಂತ ಪರಿಸ್ಥಿತಿ ಸರ್ ನಾವು ಮಾಡ್ಬೇಕಾದ್ರೆ, ಅಂತ ಭೂಮಿಗೆ ಒಂದು ಫಲವತ್ತತೆ ಭೂಮಿ ಮಾಡಿಬಿಟ್ಟಿವಿ ಸರ್ ನಾವು. ಎಲ್ಲ ಕ್ಲೀನ್ ಮಾಡಿ, ಸ್ವಚ್ಛ ಮಾಡಿ, ಗೊಬ್ಬರ ಸಿಂಪಡಣೆ ಮಾಡಿ, ಹೆಂಡಿ ಗೊಬ್ಬರ ಹಾಕಿ, ಬಹಳಷ್ಟು ತೊಂದರೆ ಆಯ್ತು ಸರ್ ಮಾಡ್ಬೇಕಾದ್ರೆ ನಮ್ಗೆ ಸುರುವಿಗೆ. ಆದ್ರೂ ಒಂದು ಖುಷಿ ಇತ್ತು ಮಾಡ್ಬೇಕನ್ನೋದು ನಮ್ಗೆ. ಬಟ್ ಅದು ಮಾಡ್ಕೊಂತ ಏನಾಯ್ತು ಸರ್, ನಮಗೆ 2016 ನಾನು ಒಂದು 700 ಮಾವಿನ ಗಿಡ ಹಚ್ಚಿದ್ದೆ ಸರ್, 13 ತರ ಹಣ್ಣಿನ ಗಿಡಗಳು. ನಂತರ ಲಿಂಬೆ ಹಣ್ಣು ಹಚ್ಚಿದೆ 2 ಎಕರೆಯಲ್ಲಿ, ಅವನಿಗೆ ಒಂದು 700 ಗಿಡ ಹಚ್ಚಿದೆ. ಆಮೇಲೆ ಪೇರು, ಜಾಪಳಕೆ ಅಂತಿರಲ್ಲ ಸರ್, ಅದು ಹಚ್ಚಿದೆ ಒಂದು 600. ಅವು ಒಂದು 4 ವೆರೈಟಿ ಹಚ್ಚಿದೆ ಸರ್, ಒಂದು ಥೈವನ್ ವೆರೈಟಿ, ಲಕ್ನೋ 47 ಹಚ್ಚಿದೆ. ಆಮೇಲೆ ನೀಲಿಕಾಯಿ, ನೇರಳೆ ಹಣ್ಣು ಜಾಮ್ ಅಂತಿರಲ್ಲ ಸರ್, ಹ್ಮ್ ಅವು ಒಂದು 600 ಗಿಡ ಹಚ್ಚಿದೆ ಸರ್. ಅದ್ರ ಜೊತೆ ನುಗ್ಗಿಕಾಯಿ, ಅದ್ರ ಜೊತೆ ಸಾಗೋನಿ ಗಿಡ, ಅದ್ರ ಜೊತೆ ಸೀತಾಫಲ ಹಣ್ಣು, ಅದೊಂದ್ ಎರಡ್ ವೆರೈಟಿ. ಎಲ್ಲ ಎರಡ್ ಎಕರೆ, ಒಂದೊಂದ್ ಎಕರೆ ಜೊತೆ ಗುಲಾಬಿನ ಹೂವ. ಇದ್ರ ಜೊತೆಗೆ ಸಣ್ಣ ಪ್ರಮಾಣ ಒಂದೊಂದ್ ಎಕರೆಯಲ್ಲಿ ನಾನು ಬೆನಿಸು, ಬದನೆಕಾಯಿ, ಹೀರೆಕಾಯಿ, ಕುಂಬಳಕಾಯಿ, ಟಮಾಟೋ ಎಲ್ಲ ಒಂದೊಂದ್ ಎಕರೆ ಅದನ್ನು ಮಾಡ್ಕೊಂಡೆ ಸರ್. ನಿಧಾನವಾಗಿ ಒಂದು ಒಂದರ ನಂತರ ಒಂದರ ನಂತರ ಮಾಡ್ಕೊಂತ ಬಂದೆ ಸರ್. ಮಾಡ್ಕೊಂತ 2016 ಮಾಡ್ಕೊಂಡು ಇವಾಗ 6 ವರ್ಷ ಆಯ್ತು. ಫಾದರ್ಸ್ಲಿಂದ ನಂಗೆ ಮಾವಿನ ಹಣ್ಣು ಬರ್ತಾ ಇದೆ ಸರ್. 13 ವೆರೈಟಿ ಮಾವಿನ ಹಣ್ಣಲ್ಲಿ ಒಂದು ಕೇಸರ, ಅಪ್ಪಸ, ಮನೇಶನ್, ಮಲ್ಗೋಬಾ ಈ ತರ ಎಲ್ಲ ಮಾವಿನ ಹಣ್ಣು ಬರ್ತಾ ಇದೆ ಸರ್. ಮೊದಲು ನೀವು ಗಿಡಗಳನ್ನು ಹಚ್ಚಿದ್ರಿ, ಅದರ ನಂತರ ತರಕಾರಿಗಳನ್ನು ಕೂಡ ಬೆಳೀತಾ ಇದ್ದೀರಿ. ಯಾವ ರೀತಿಯಾದಂತಹ ಒಂದು ಪ್ರೇರಣೆ ನಿಮಗೆ ಬಂತು? ಸುಮಾರು 700 ಗಿಡಗಳನ್ನು ಹಚ್ಚಿದೀವಿ ಅಂತ ಹೇಳಿದ್ರಿ. ಗಿಡಗಳನ್ನು ಹಚ್ಚಬೇಕು, ಅದು ವೈಜ್ಞಾನಿಕವಾಗಿ ಹಚ್ಚಬೇಕು, ಚಲೋತ್ನಾಗೆ ಅವು ಹತ್ತುಕೋಬೇಕು, ಅದರ ಆರೈಕೆ ಮಾಡಬೇಕು, ಅದರ ನಂತರ ಮತ್ತೆ ತರಕಾರಿಗಳನ್ನು ಬೆಳಿಬೇಕು, ಆಮೇಲೆ ಜಾನುವಾರುಗಳನ್ನು ನೋಡ್ಕೊಳ್ಬೇಕು, ಹೈನುಗಾರಿಕೆಯನ್ನು ಕೂಡ ನೋಡ್ಕೊಳ್ಬೇಕು ಸರ್. ತೋಟಗಾರಿಕೆ ಇಲಾಖೆಯವರು ಎಲ್ಲ ಅಧಿಕಾರಿಗಳು ಇನ್ನೊಂದು ಧನ್ಯವಾದ ಹೇಳ್ಬೇಕು ಸರ್, ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಸರ್. ಗುಲ್ಬರ್ಗ ತೋಟಗಾರಿಕೆ ಇರ್ಬೋದು, ಬೀದರ್ ತೋಟಗಾರಿಕೆಯವರು ಇರ್ಬೋದು, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಅನುಭವ ಇರಲಿಲ್ಲ ಸರ್. ಸಸಿ ಎಲ್ಲಿ ಸಿಗುತ್ತೆ, ಎಲ್ಲಿಂದ ತರಬೇಕು, ಅದ್ರ ಪೋಷಣೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಗೊಬ್ಬರ ಹಾಕಬೇಕು, ಅದ್ರ ಕಟಿಂಗ್ ಇರ್ಬೋದು, ಅದ್ರ ಸಂಪೂರ್ಣ ಮಾಹಿತಿ ನನಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ರು ಸರ್. ನಿಜ ಹೇಳ್ತಾ ಇದ್ದೀನಿ, ಅವ್ರು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ನಂಗೆ ಮಾಡಕ್ ಆಗ್ತಿಲ್ಲ ಸರ್. ಫಸ್ಟಿಗೆ ನಾನು ಕೇವಲ ಮಾವಿನ ಹಣ್ಣು ಬಂದೆ, ನಂತರ ತರಕಾರಿಗೆ ಬಂದೆ ಸರ್. ಆನಂತರ ಹೈನುಗಾರಿಕೆಗೆ ಬಂದೆ. ಹೈನುಗಾರಿಕೆ ಇತ್ತು ಸರ್, ಬಟ್ ಇಷ್ಟು ಪ್ರಮಾಣದಲ್ಲಿ ನನ್ನ ಹತ್ರ ಇರಲಿಲ್ಲ ಅವಾಗ. ಇವಾಗ ನನ್ನ ಹತ್ರ 6 ಎಮ್ಮೆ ಇದೆ, 4 ಆಕಳು ಇದೆ, ಇದ್ರ ಜೊತೆಗೆ ಮತ್ತೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಸರ್. ಎಲ್ಲಾ ಪದ್ಧತಿಗಳನ್ನ ನೀವು ನಿಮ್ಮ ತೋಟದೊಳಗೆ ತಗೊಂಡ್ ಬಂದ್ಬಿಟ್ಟು? ಮಾಡತ್ತೀವಿ ಸರ್, ಮಾಡತ್ತೀನಿ ಸರ್. ಇದಕ್ಕೆ ಪ್ರೇರಣೆ ನಮ್ಮ ಯಜಮಾನ್ರಿ ಸರ್, ಯಾಕೆ ನನ್ನ ಜೊತೆ ಅವರು ಕೈ ಜೋಡಿಸಿದ್ರು ಸರ್, ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ವಿ ಸರ್. ಈಗ ಶುರು ಮಾಡುವಂತ ಸಂದರ್ಭದೊಳಗೆ ನಿಮ್ಗೆ ಯಾವ್ದು ಅನುಭವನೂ ಇರಲಿಲ್ಲ? ಇರಲಿಲ್ಲ. ನಿಮ್ಮ ಯಜಮಾನರಿಗೂ ಇರಲಿಲ್ಲ? ಇರಲಿಲ್ಲ ಸರ್. ಮತ್ತೆ ಇಷ್ಟೆಲ್ಲ ಒಂದು ದೊಡ್ಡ ಪ್ರಾಜೆಕ್ಟ್ ಹಾಕೋಬೇಕು ಅಂತಂದ್ರೆ ಹೆಂಗೆ ಧೈರ್ಯ ಬಂತು ಅಂತ ಸರ್? ಮೊದಲು ಮಾಡ್ಬೇಕಂತ ನಾವು ನಿಂತ್ಕೊಂಡಾಗ ಸ್ವಲ್ಪ ಭಯ ಇತ್ತು ಸರ್, ಇರ್ಲಿಲ್ಲ ಅಂತನಲ್ಲ. ನಮ್ಮ ಯಜಮಾನ್ರಿಗೆ ನನಗ ಒಂದು ಮನಸ್ಸಿನ ಹೊಳೆ ಸರ್, ನಿಂತೀವಿ ಮಾಡೇ ತಿರ್ಬೇಕು. ಆಮೇಲೆ ತವ್ರ ಮನೇಲಿ ನಮ್ಮ ತಾಯಿಯವರು ಕೂಡ ಅಗ್ರಿಕಲ್ಚರ್ ಅಲ್ಲಿ, ಅವರೆಲ್ಲ ಸ್ವಲ್ಪ ಹೇಳಿದ್ರು ಹಿಂಗ್ ತರ ಮಾಡ್ಬೋದು, ನೀವ್ ಹಿಂಗ್ ಮಾಡ್ಬೋದು, ಸ್ವಲ್ಪ ನಮಗ್ ಧೈರ್ಯ ಬಂತ ಸರ್. ಹಿಂಗಂದ್ ನಮ್ಮ ಮನೆಯವ್ರು ಏನ್ ಮಾಡ್ರು, ಎಲ್ಲರೂ ಮೋಸ ಮಾಡ್ಬೋದು, ಬಟ್ ನಂಬಿರ್ತಕ್ಕಂತ ಭೂಮಿ ತಾಯಿ ಮಾತ್ರ ಮೋಸ ಮಾಡಲ್ಲ ಸರ್. ಅತಿವೃಷ್ಟಿ ಆಗ್ಬೋದು, ಅನಾವೃಷ್ಟಿ ಆಗ್ಬೋದು, ಆದ್ರೆ ಈ ವರ್ಷ ಕೊಟ್ಟಿಲ್ಲ ಅಂದ್ರೆ ಮುಂದಿನ ವರ್ಷ ಅಂತ ನಮಗೆ ಕೊಡೆ ಕೊಡ್ತಾರೆ ಸರ್. ಅದನ್ನ ನಂಬ್ಕೊಂಡು ನಾವು ಕೃಷಿ ನಿಂತು ಬಿಟ್ಟಿವಿ ಸರ್. ಬರೋಬ್ಬರಿ, 100ಕ್ಕೆ 100 ಸತ್ಯ ಹೇಳಿದ್ರೆ ಅಂದ್ರೆ ಭೂಮಿ ತಾಯಿಯನ್ನ ನಂಬಿದ್ರೆ ನಾವು ಯಶಸ್ಸು ಗ್ಯಾರಂಟಿ ಅಂತ ಹೇಳಿ ಅನ್ನುವಂಥದ್ದು. ಅದರ ಪ್ರಕಾರ ನೀವು ದುಡಿದಿರಿ. ದುಡಿಬೇಕಾಯ್ತಪ್ಪ ಅಂತಂದ್ರ ಒಂದು ಯೋಜನೆ ಹಾಕೊಂಡೆ ಮಾಡಬೇಕಾಗ್ತದೆ ಕೆಲಸ. ಯಾಕಂತಂದ್ರೆ ಸುಮಾರು ಒಂದು 5-6 ವರ್ಷದೊಳಗೆ ಇಷ್ಟೆಲ್ಲ ಒಂದು ದೊಡ್ಡ ತೋಟವನ್ನು ತಾವು ಬೆಳೆಸಿದ್ದೀರಿ. ಅಲ್ಲಿ ತೋಟಗಾರಿಕೆ ಬೆಳೆಗಳಿರ್ಬೋದು, ಆಮೇಲೆ ಕೃಷಿ ಬೆಳೆಗಳಿರ್ಬೋದು, ಈ ಹೈನು ರಾಸುಗಳಿರ್ಬೋದು, ಕುರಿ ಮೇಕೆ ಆಳು ಎಲ್ಲ ಇರ್ಬೋದು. ಇವನ್ನೆಲ್ಲ ಮ್ಯಾನೇಜ್ ಮಾಡಬೇಕು, ನಿರ್ವಹಣೆ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟದ ಕೆಲಸ. ಅದು ಅನುಭವ ಇಲ್ಲದೆ ಇವನ್ನೆಲ್ಲ ಮಾಡಬೇಕಲ್ಲ. ಒಂದು ನಿಮಗೆ ಅನುಭವ ಇತ್ತು ಅಂತಂದ್ರೆ ನೀವು ಮಾಡುವಂತಹ ಒಂದು ಕೆಲಸದೊಳಗೆ ಏನಾದರೂ ನಿಮಗೆ ಸ್ವಲ್ಪ ಇಲ್ಲ ಸ್ವಲ್ಪ ಶ್ರಮ ಕಡಿಮೆ ಅನಿಸ್ತದೆ. ಆದ್ರೆ ಅನುಭವ ತಗೊಂಡನ್ನು ಮಾಡಬೇಕಲ್ಲ, ಒಂದು ವೈಜ್ಞಾನಿಕ ಮಾಹಿತಿ ತಗೊಂಡು ಮಾಡಬೇಕಲ್ಲ, ಅದು ಕಷ್ಟದ ಕೆಲಸ. ಅದನ್ನೆಲ್ಲ ನೀವು ಹೆಂಗ್ ಮಾಡಿದ್ರಿ? ಮೊದಲು ಬಹಳಷ್ಟು ತೊಂದರೆ ಆಯ್ತು ಸರ್, ನಮಗ್ ಬರ್ಕೊಂತ ಮಾಡ್ಕೊಂತ ಏನಾಗ ಸರ್, ನಮಗ ಎಕ್ಸ್ಪೀರಿಯನ್ಸ್ ಅನ್ಕೋತ ಹೋಯ್ತು, ನಷ್ಟನೂ ಆಯ್ತು ಸರ್. ಆದ್ರೂ ನಾವು ಎಲ್ಲೂ ಧೈರ್ಯ ಕಳ್ಕೊಳ್ಳಿಲ್ಲ ಸರ್. ಅನುಭವ ಹಾಕೋತ ನಮ್ಗೆ ದಿನೇ ದಿನ ಅದು ಮತ್ತೆ ಮಾಡ್ಬೇಕಂತ ಪ್ರೇರಣೆ ಬಂತು ಸರ್. ನಮಗೆ 1 ವರ್ಷ ಲಾಸ್ ಆದ್ರೂ ಪರವಾಗಿಲ್ಲ, ಹೋದ್ರೂ ಪರವಾಗಿಲ್ಲ, ಆದ್ರೆ ಭೂಮಿ ತಾಯಿ ಮಾತ್ರ ಕೊಟ್ಲಿ ಸರ್ ನಮ್ಗೆ. ಆಮೇಲೆ ಒಂದು ಮಾಡ್ಬೇಕು ಅಂತ ದೃಢ ಇಚ್ಛೆ ಇಟ್ಟುಕೊಂಡು ಮುಂದೆ ಬರ್ದಿವಿ ಸರ್. ಅನುಭವ 2 ವರ್ಷ ಅಲ್ಲಿ ಬಂದೇ ಬಿಡುತ್ತೆ ಸರ್ ನಮ್ಗೆ. ಅದು ಲಾಭನೂ ನಷ್ಟನೂ ಗೊತ್ತಿಲ್ಲ ಸರ್, ಬಟ್ ಮಾಡ್ಕೊಂತ ನಮ್ಗೆ ಅದ್ರಂದ್ ಹೊರಗೆ ಬರ್ಲಿಕ್ಕೆ ಆಗಿಲ್ಲ ಸರ್. ಹೀಗಂದು ನುಗ್ಬಿಟ್ಟೆ ಸರ್ ಅದ್ರೊಳಗೆ ನಾನು. ಮೊದ್ಲೆಲ್ಲ ಕೃಷಿ ಬೆಳೆ ಇದು ನಿಮ್ಮಲ್ಲಿ, ಸಜ್ಜಿ ಅವೆಲ್ಲ ಬೆಳೀತಾ ಇದ್ರಿ ತಾವು? ತೊಗರಿ, ಜವಿ ಗೋಧಿ, ಕುಸ್ಬಿ, ಕಡ್ಲಿ, ಜೋಳ, ದ್ವಿದಳ ಏನಿದೆಲ್ಲ ಸರ್ ಎಲ್ಲಾ ಬೆಳೀತಾ ಇದೀವಿ ಸರ್ ಮೊದ್ಲ, ಬಟ್ ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಸರ್, ನಾವು ಮಾಡ್ತಾ ಇರ್ಲಿಲ್ಲ ಅವಾಗ. ಇವಾಗಂತೂ ಸಂಪೂರ್ಣವಾಗಿ ನಾವೇ ಮಾಡ್ತಾ ಇದೀವಿ ಸರ್. ಸೋಯಾಬೀನ್ ಇರ್ಬೋದು, ಪ್ರತಿಯೊಂದೆಲ್ಲ ಹಾಕಿ ನಾವು ಬೆಳೀತಾ ಇದೀವಿ ಸರ್. ಅದಕ್ಕೆ ಸಪರೇಟ್ ಅದು ಮತ್ತೆ ಅದು ಬೇರೆನೆ ಮಾಡ್ತಾ ಇದೀವಿ ಸರ್. ಈ ತೋಟಗಾರಿಕೆ ಬಿಟ್ಟು ಮತ್ತೆ ದ್ವಿದಳ ಎಲ್ಲ, ಗೋಧಿ, ಜೋಳ, ಕುಸುಬಿ ಎಲ್ಲ ಬಂತು ಸರ್, ಅದ್ರ ಅದನ್ನ ಮಾಡ್ತಾ ಇದೀವಿ ಸರ್. ಶೇಂಗಾ ಮಾಡೀನಿ ಸರ್ ಈ ಸಲ, ಎಂದು ನಮ್ಮ ಹತ್ರ ಶೇಂಗಾ ಮಾಡಿಲ್ಲ ಸರ್. ನಾವು 30 ಚೀಲ ಶೇಂಗಾ ಮಾಡಿದೀನಿ ಸರ್. ತೋಟ ಫುಲ್ ಎಲ್ಲ ಫಿನಿಶಿಂಗ್ ಹುಡ್ಕೊಂಡು ಒಳಗೆ ಯಾವುದೇ ಒಂದು ಪ್ರಾಣಿಗಳು, ಹಂದಿಗಳು ನಂಬಲ್ಲೆಲ್ಲ ಬಹಳ ಕಾಟದ ಸರ್. ಅದು ಮಾಡ್ಬೇಕಾದ್ರೆ ಅಷ್ಟು ಈಜಿ ಇಲ್ಲ ಸರ್. ಅದು ಎಲ್ಲ ಮಾಡ್ಕೊಂಡು ಈ ಸಲ ಅಂತೂ ಚೆನ್ನಾಗಿದೆ ಸರ್. ಇಂತ ಕೋವಿಡ್ ಪರಿಸ್ಥಿತಿ ಗಂಭೀರ ಇತ್ತು ಸರ್, ಆದ್ರೂ ಸಹ ನಾವು ಬಿಡ್ಲಿಲ್ಲ ಸರ್, ಅದಕ್ಕೆ ಮಾಡ್ತಾ ಇದೀವಿ ತೋಟಕ್ಕೆ. ಈ ವರ್ಷ ಅಂತೂ ಚೆನ್ನಾಗಿದೆ ಸರ್. ನನ್ನ ಹತ್ರ ಕೋವಿಡ್ ಸಂದರ್ಭದೊಳಗ ಈ ಮನಿ ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಏನು ಒಂದು ನಿಯಮ ಇತ್ತಲ್ಲ, ಅದು ನೀವು ಹೊಲ ಮಾಡೋದಕ್ಕ ತೋಟ ಮಾಡೋದಕ್ಕ ಬಹಳ ಅನುಕೂಲ ಆಗ್ಯದ ಅಂತೀರಿ? ಕೋವಿಡ್ ಬಹಳಷ್ಟು ಪಾಠ ಕಲಿಸೋಯ್ತು ಸರ್. ನಿಜ ಹೇಳ್ಬೇಕಂದ್ರು ಕೋವಿಡ್ ನಾನು ಬಹಳಷ್ಟು ಕೆಲಸ ಮಾಡಿದೆ ಸರ್. 2016ಕ್ಕಿಂತಲೂ 2 ವರ್ಷದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ಸರ್. ಅಲ್ಲಿ ಖಾಲಿ ಇದ್ದಿಲ್ಲ ಸರ್, ಅಲ್ಲಿ ಹೋಗಪ್ಪಲೇ ಇರಲಿಲ್ಲ, ಹೊರಗಡೆ ಸಂಪೂರ್ಣ ಇದ್ರಾಗೆ ತೊಡಸ್ಕೊಂಡ್ ಬಿಟ್ಟೆ ಸರ್ ನಾವು. ಅದ್ರ ಜೊತೆಗೆ ನಾನು ಮತ್ತೆ ಅಲ್ಲೇ ನಮ್ಮ ಹತ್ರ ಜವಿಗೆ ಹೋದಿಲ್ಲ ಸರ್, ಸಣ್ಣ ಪ್ರಮಾಣದಾಗ ನಾನು ಜವಿಗೆ ಹೋದಿ ಉಪ್ಪಿಟ್ಟು ರವನು ಅಲ್ಲೇ ಮಾಡ್ಲಕ್ ಸ್ಟಾರ್ಟ್ ಮಾಡಿದೆ ಕೋವಿಡ್ದಲ್ಲಿ. ಅದ್ರ ಜೊತೆ ಇಡ್ಲಿ ರವ 1 ಕೆಜಿ 2 ಕೆಜಿ ಪ್ಯಾಕೆಟ್ ಮಾಡ್ಕೊಂಡು, 5 ಕೆಜಿ ಹಣ್ಣಿನ ಪ್ಯಾಕೆಟ್ ಮಾಡ್ಕೊಂಡು, ತರಕಾರಿ ಮಾಡ್ಕೊಂಡು ಅಲ್ಲೇ ಕುಂತು ನಮ್ಮ ಗುಲ್ಬರ್ಗಾದಾಗೆಲ್ಲ ಸಪ್ಲೈ ಮಾಡ್ತಾ ಇದ್ದೆ ಸರ್. ಮಷಿನ್ ಅಲ್ಲೇ ಹಾಕಿಬಿಟ್ಟು ಸಣ್ಣ ಪ್ರಮಾಣ ಅಲ್ಲೇ ಒಡಿಸಿ ಕೇರದು ಒಂದು 4 ಜನ ಮಹಿಳೆಯರಿಗೆ ತಗೊಂಡು ಅವ್ರಿಗೆ ಒಂದು ಉದ್ಯೋಗ ರೀತಿ ಕೊಟ್ಟಂಗೆ ಸರ್. ಅವ್ರಿಗೆ ಸಣ್ಣ ಪ್ರಮಾಣ ಡೈಲಿ ಅವ್ರಿಗೆ 200 ರೂಪಾಯಿ ಇರ್ತಿತ್ತು ಸರ್ 2 ತಾಸಿಗೆ. ಒಂದ್ ರೀತಿ ಒಂದು ಸಿಸ್ಟಮೆಟಿಕ್ ಆಗಿ ನನ್ನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ ಬಿಟ್ಟೆ ಸರ್. ಅಂದ್ರೆ ಮಹಿಳೆಯರಿಗೂ ಸಹಿತ ಉದ್ಯೋಗ ಆಯ್ತು, ನಿಮ್ಮ ಒಂದು ಗೋಧಿಗೆ ಒಂದು ವ್ಯಾಲ್ಯೂ ಅಡಿಷನ್ ಆಯ್ತು. ಬರೀ ಜೀವಿ ಗೋಧಿ ಒಂದೇ ಮಾಡ್ಲಿ ಸರ್, ಹುಗ್ಗಿ ಗೋಧಿನೂ ಮಾಡಿದೆ, ಇಡ್ಲಿ ರವನು ಮಾಡಿದೆ. ಅದೆಲ್ಲ ಮಾರಾಟ ಕಲಬುರ್ಗಿ ಒಳಗೆ? ಕಲಬುರ್ಗಿ ಸರ್, ವೆಂಕಟೇಶ್ವರ ಇರ್ಬೋದು, ಇಲ್ಲಿ ಘಂಟೋಜಿ ಇರ್ಬೋದು, ತಂದೂರ್ ಮೂಲ, ಆಮೇಲೆ ನಮ್ಮ ಏರಿಯಾದಲ್ಲಿ ಎಲ್ಲ ಮಾಡ್ಕೊಂಡೆ ಸರ್. ಅಂದ್ರೆ ನೀವು ಇವರಿಗೆ ಡೀಲರ್ಸ್ ಕೊಡ್ತಿದ್ರಿ, ಆಮೇಲೆ ನಿಮ್ಮ ಸ್ನೇಹಿತರಿಗೆ? ಯಾರ ಸ್ನೇಹಿತರಿಗೆ ಫಸ್ಟ್ ಕೊಟ್ಟೆ ಸರ್, ನಂತರ ಡೀಲರ್ಸ್ ಕೊಟ್ಟೆ. ಯಾಕಂದ್ರೆ ನಾನು ಬೆಳೆದಿರ್ತಕ್ಕಂಥದ್ದು ಮೊದಲು ಅವರು ಆರ್ಗ್ಯಾನಿಕ್ ಸರ್ ನಂದು, ಅವ್ರು ಸರ್ಟಿಫೈ ಮಾಡಬೇಕು ಚಲೋ ಇದು ಅಂತ ಹೇಳಿ ಕೊಡ್ರಿ ಮಾರಾಟಕ್ಕೆ ಅಂತ ಹೇಳಿ. ನಂತರ ಒಂದ್ ತಿಂಗಳಾಗ ಬಹಳಷ್ಟು ಡಿಮಾಂಡ್ ಬಂತು, ಇವಾಗ್ಲೂ ಬಂದಿದೆ ಸರ್, ಇವಾಗ ಮಾಡ್ತಾ ಇದ್ದೀನಿ. ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ಸರ್ ಅದ್ರದ್ದು, ನಾ ಮಾಡಾಗ 7-8 ಇತ್ತು, ಇವಾಗ 13,000 ಹೋಗಿದೆ ಸರ್. ಅದಕ್ಕೆ ಇವಾಗ್ನು ಮಾಡ್ಬೇಕಂತ ಮಾಡತ್ತೀನಿ ಸರ್, ಇನ್ನು ಬಿಟ್ಟಿಲ್ಲ ಯಾವ್ದು, ಎಲ್ಲ ಕಂಟಿನ್ಯೂ ಬಿಟ್ಟಿನಿ. ತೋಟಗಾರಿಕೆ ಅಂತೂ ನಿಲ್ಸ ಪ್ರಶ್ನೆನೇ ಇಲ್ಲ ಸರ್. ಈಗ ನನಗೆ ಇದು ಯಾವಾಗ ಇವ್ರೊಂದು ಪ್ರಶಸ್ತಿ ಕೊಟ್ಟರು ಅಂದ್ರೆ ನಂಗೆ ಇನ್ನಷ್ಟು ಜಾಸ್ತಿ ಮಾಡಕ್ ಪ್ರೇರಣೆ ಆಯ್ತು, ಹುಮ್ಮಸ್ ಬಂದಿ. ಯಾವಾಗ ಅನ್ಸಿತ್ತು ನಿಮಗ ಇಂಥದೊಂದು ಪ್ರಶಸ್ತಿ ಸಿಗ್ತದ, ಪುರಸ್ಕಾರ ಸಿಗ್ತದ ಅಂತ ಸರ್? ನಾನಂತೂ ಪ್ರಶಸ್ತಿ ಬಗ್ಗೆ ತಲೆ ಒತ್ತು ಕೆಡಿಸ್ಕೊಂಡಿದ್ದಿಲ್ಲ ಸರ್, ನನಗೆ ಗೊತ್ತೂ ಇರಲಿಲ್ಲ. ಆಕ್ಚುಲಿ ನಂದು ಹೊಲ ಹೈವೇಗ್ ಇದೆಯಲ್ಲ ಸರ್ ರೂಢಿಗೆ, ಬಹಳಷ್ಟು ಜನ ಬರ್ತಿದ್ರು ಹೋಗ್ತಿದ್ರು, ಆಮೇಲೆ ತೋಟಗಾರಿಕೆ ಇಲಾಖೆಗೆ ಹೋಗಿ ನಾವೆಲ್ಲ ಸ್ವಲ್ಪ ಮಾಹಿತಿ ತಗೋತಾ ಇದ್ದಲ್ಲ ಸರ್, ಅವ್ರು ಸ್ವಲ್ಪ ಅಬ್ಸರ್ವ್ ಮಾಡಿ ಬಂದು ಜಸ್ಟ್ ನೋಡ್ಕೊಂಡು ಹೋಗಿದ್ರು ಸರ್. ಬಟ್ ನಂಗೆ ಪ್ರಶಸ್ತಿನೂ ಕೊಡ್ತಾರಂತ ನನಗೆ ಗೊತ್ತಿರಲಿಲ್ಲ ಸರ್. ಆಯ್ಕೆ ಮಾಡಿದ್ರು ಬಹಳ ಖುಷಿ ಆಯ್ತು ಸರ್, ಮಾಡ್ಬೇಕನ್ನೋದೊಂದು ಉತ್ತೇಜನ ಬಂತು, ಇನ್ನೂ ಜಾಸ್ತಿ ನನ್ನ ಜವಾಬ್ದಾರಿ ಜಾಸ್ತಿ ಆಯ್ತು ಸರ್ ಈಗ ಮೊದ್ಲಿಗಿಂತಲೂ. ನೀವು ಶುರು ಮಾಡಬೇಕಾದಂತಹ ಸಂದರ್ಭದೊಳಗ ನಿಮ್ಮ ಹೊಲ ಏನಿತ್ತು, ಬಹಳಷ್ಟು ಇನ್ನೂ ತಯಾರಾಗುವಂತಹ ಒಂದು ಪರಿಸ್ಥಿತಿ ಒಳಗಿತ್ತು, ಅದನ್ನ ಸಂಪೂರ್ಣವಾಗಿ ರೂಪಾಂತರ ಮಾಡಿ ಇಲ್ಲಿ ತನಕ ಏನು ತಗೊಂಡು ಬಂದಿದ್ದೀರಲ್ಲ, ಅದಕ್ಕೆ ಸಾಕಷ್ಟು ಖರ್ಚು ಆಗಿರ್ತದೆ, ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗ್ತದೆ. ಇಷ್ಟು ದೊಡ್ಡ ಏರಿಯಾದೊಳಗೆ ನೀವೆಲ್ಲ ಅದಕ್ಕೊಂದು ಶೇಪ್ ಕೊಡಬೇಕು ಅಂತಂದ್ರೆ, ಒಂದು ತೋಟವನ್ನ ಸ್ಥಾಪನೆ ಮಾಡಬೇಕು ಅಂತಂದ್ರೆ ಅಷ್ಟು ಸರಳವಾದಂತಹ ಒಂದು ಕೆಲಸ ಅಲ್ಲ. ಆ ಸಂದರ್ಭದೊಳಗೆ ನಿಮಗೆ ಹಣಕಾಸಿನ ಒಂದು ವ್ಯವಸ್ಥೆ ಹೆಂಗ್ ಮಾಡ್ಕೊಳ್ರಿ, ಎಷ್ಟು ಅದಕ್ಕೆ ದುಡ್ಡು ಹಾಕಿದ್ರಿ, ಮತ್ತೆ ಹಾಕಬೇಕು ಅನ್ನುವಂತಹ ಒಂದು ಧೈರ್ಯ ಅದು ಕೂಡ ಬಹಳ ಮುಖ್ಯವಾದಂಥದ್ದು. ಸರ್, ನನ್ನ ಹೊಲದಲ್ಲಿ ನೀರೇ ಇರಲಿಲ್ಲ. ನಿಮ್ಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಒಂದು ಚಿಕ್ಕ ಬಾವಿ ಇತ್ತು, ಅದು ನಮ್ಮ ಹಿರಿಯರ ಕೈ ಮೇಲೆ ಗುಡಿಸಿ ಬಾವಿ. ಆ ಬಾವಿ ನೀರು 1 ಎಕರೆಗೂ ಆಗ್ತಿರ್ಲಿಲ್ಲ ಸರ್, ಅಂತ ಬಾವಿ ಇತ್ತು ಅದು. ಆ ಬಾವಿಗೆ ಹುಳ್ಕಿ ತೆಗಿಸಿ ಅಲ್ಲಿ ನೀರು ಶೇಖರಣೆ ಮಾಡ್ಕೊಂಡೆ. ಆ ನೀರು ಸಾಕಾಗಲಿಲ್ಲ ಸರ್, ನಾನು ನೆಕ್ಸ್ಟ್ ಕೃಷಿ ಹುಂಡ ಮಾಡ್ಕೊಂಡೆ, ಗೌರ್ಮೆಂಟ್ ಕಡೆಯಿಂದ ಫೆಸಿಲಿಟಿ ತಗೊಂಡೆ ಸರ್. ಕೃಷಿ ಹುಂಡ ಮಾಡ್ಕೊಂಡೆ, ತಲೆಯಾಗ ಒಂದು ವಿಚಾರ ಬಂತ ನಮ್ಮ ಯಜಮಾನ್ರಿಗೆ ಸರ್, ಬೋರ್ವೆಲ್ ಹಾಕ್ಸಕ್ ಹೋದೇವು ಸರ್, 9 ಬೋರ್ವೆಲ್ ಹಾಕ್ಸಿದ್ದೀನಿ ಸರ್. 9 ಬೋರ್ವೆಲ್ ಹಾಕ್ಸಿದ್ರ ಒಂದಕ್ಕೂ ನೀರು ಹತ್ತಲಿಲ್ಲ, ಆದ್ರೂ ಧೈರ್ಯ ಬಿಡ್ಲಿಲ್ಲ ಸರ್. 17 ಹಾಕ್ಬೇಕಂತ ಹಾಕೇ ಬಿಟ್ಟೆ ಸರ್, 17 ಬೋರ್ವೆಲ್ ನೀರು ಹತ್ತು. ಆದ್ರೆ ಕೃಷಿ ಹುಂಡಿಂದ ಹೊಡ್ಕೊಂಡ್ ಬಿಟ್ಟಿವಲ್ಲ ಸರ್, ನಮ್ಮ ಯಜಮಾನ್ರಿಗೆ ಒಂದ್ ತಲೆ ಬಂದ್ಬಿಡ್ತು, ನಮ್ಗ ಬಂತು, ಇದಕ್ಕೆ ಯಾಕೆ ಬಾವಿ ಮಾಡ್ಕೋಬಾರ್ದು ನಾವು? ಅದಕ್ಕೆ ಒಂದ್ ದೊಡ್ಡ ಪ್ರಮಾಣದಾಗ ಬಾವಿ ಮಾಡ್ಕೋತ ಹೋದ್ರೆ ಸರ್, ನೀರು ಹಂದ್ಕೋತ ಹೋಯ್ತು ಸರ್. ಮನಸ್ಸಿರ್ದಲ್ ಮಾರ್ಗ ಇರ್ತದ ಅಂತಾರಲ್ಲ ಸರ್, ಈಗ ಕೃಷಿ ಹೊಂಡ ಬಾವಿಯಾಗಿ ಮಾರ್ಪಾಟಾಯ್ತು. ಎಷ್ಟು ಆಳ ಮಾಡಿರಿ? ಬಹಳ ಆಳದ ಸರ್, ಚಿಕ್ಕಪುಟ್ಟ ದೊಡ್ಡ ಬಾವಿ ಇದೆ ಸರ್. ಈ ಮಳೆಗಾಲದಾಗಂತೂ ತುಂಬಿ ಸಾಕಷ್ಟು ನೀರಾಗಿ ಬಿಡ್ತಾವ ಸರ್, ನಿಮ್ಮ ಎಲ್ಲಾ ಜಮೀನಿಗೆ ನೀರಾವರಿ ಆಗ್ತದ. ಅದೊಂದು ಬೋರ್ವೆಲ್, ಇದೊಂದು ಬಾವಿ ಸಾಕಲ್ಲ, ಡ್ರಿಪ್ ಇರಿಗೇಷನ್ ಮಾಡಿನಿ ಸರ್, ಯಾವುದು ದೊಡ್ಡ ಪ್ರಮಾಣ ನೀರು ಬಿಡಲ್ಲ ಸರ್, ಎಲ್ಲ ಡ್ರಿಪ್. ಬರೋಬ್ರ ಡ್ರಿಪ್ ಮುಖಾಂತರ ನೀರ ಡ್ರಿಪ್ ಸಿಂಪಡಣೆ ಸರ್, ಪ್ರತಿಯೊಂದು ಡ್ರಿಪ್ ಮಾಡಿನಿ ಸರ್, ಯಾಕಂದ್ರೆ ನೀರು ಉಳಿತದ. ಹೌದಲ್ಲ, ಬ್ಯಾಸ್ಗೆ ಒಳಗೆ ನೀರು ಉಳಿದ್ ಬಿಡ್ತದ ನಿಮಗೆ, ಮತ್ತೆ ಆ ನೀರಾವರಿಯಿಂದ ಏನು ತೊಂದರೆ ಆಗಂಗಿಲ್ಲ, ಮಣ್ಣಿನ ಮೇಲೆ ಏನು ಪರಿಣಾಮ ಆಗಂಗಿಲ್ಲ ಸರ್. ಮೊದಲಂತೂ ನೀರೇ ಇರ್ಲಿಲ್ಲ ಸರ್, ದುಡ್ಡು ಅಂತೂ ಸಿಕ್ಕಾಪಟ್ಟೆ ಆಗಿದೆ ಸರ್. ಖರ್ಚು ಬ್ಯಾಂಕ್ ಸಹಕಾರ ಕೊಡ್ತು ಸರ್, ಬ್ಯಾಂಕಿನಲ್ಲಿ ಲೋನ್ ತಗೊಂಡಿವಿ, ಸಬ್ಸಿಡಿ ಕೊಟ್ರು, ಎಲ್ಲಾನು ಹೆಲ್ಪ್ ಆಯ್ತು ಸರ್ ನಮ್ಗೆ. ಆಮೇಲೆ ನಮ್ ಕೈ ಮ್ಯಾಗ್ನು ಹಾಕಿವಿ, ತೊಂದರೆ ಅಂತೂ ಇದ್ದಿದ್ದಿರ್ತದೆ ಸರ್, ಇದಕ್ಕೆ ಇಳಿದ್ ಬಿಟ್ಟಿವಿ. ಬಟ್ ಮುಂದದು ಮುಟ್ಟಿಸ್ತೀವಿ ಅನ್ನೋದದ ಸರ್. ಎಷ್ಟೆಲ್ಲ ಖರ್ಚು ಬಂತಂತೀರಿ ನೀವು ನಿಮ್ಮ ಕೈಲಿ ಹಾಕಿದ್ದು? ನಮ್ಮ ಕೈಲಿ ನೋಡ್ರಿ ಸರ್, ಒಂದ್ 25 ಲಕ್ಷ. ಎಷ್ಟು ಜಮೀನಿಗೆ ಹಾಕಿದ್ದು? ಟೋಟಲ್ 39 ಎಕರೆ. ಆಲ್ಮೋಸ್ಟ್ 40 ಎಕರೆ ಹಾಕಿ, 40 ಎಕರೆಗೆ ಒಂದ್ 25 ಲಕ್ಷ ರೂಪಾಯಿ ಹಾಕಿ ಅದನ್ನ ಸಂಪೂರ್ಣವಾಗಿ ರೂಪಾಂತರ ಮಾಡಿಬಿಟ್ಟು. ರೂಪಾಂತರ ಕೃಷಿ ಬೆಳೆಗಳನ್ನ ಮೊದಲು ಬೆಳೀತಾ ಇದ್ರಿ, ಆಮೇಲೆ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯೋದಕ್ಕೆ ಶುರು ಮಾಡಿದ್ರಿ. ತೋಟಗಾರಿಕೆ ಬೆಳೆ ಬರೋದಕ್ಕಿಂತ ಮೊದಲು, ಅಂದ್ರೆ ಅದಕ್ಕೆ ಫಲ ಕೈ ಹತ್ತೋದಕ್ಕಿಂತ ಮೊದಲು ಮತ್ತೆ ಕಾಯಿಪಲ್ಯ ಅದೆಲ್ಲ ಬೆಳ್ಕೊಂಡು ಅದನ್ನು ಕೂಡ ಉಪಯೋಗ ಮಾಡ್ತೇವೆ. ನಾವು ಯಾಕೆ ಹಿಂಗ್ ಮಾಡಿದ್ವಿ ಸರ್ ಅಂದ್ರೆ, ಒಂದಿಲ್ಲ ಒಂದ್ ಬೆಳೆ ಕಂಟಿನ್ಯೂ ನಮ್ಗೆ ಸೋರ್ಸ್ ಇರ್ಬೇಕು ಸರ್, ಇನ್ಕಮ್ ಬರಬೇಕು. ಇವಾಗ ಸಪೋಸ್ ಬ್ಯಾಸ್ಗಿ ಬಂದ್ರೆ ಒಂದ್ ಇರ್ಬೇಕು, ಮಳೆಗಾಲದಾಗ ಒಂದು, ಚಳಗಾಲದಾಗ ಒಂದು, ಕಂಟಿನ್ಯೂ ಸೋರ್ಸ್ ಇರ್ಲಿ, ಆಮೇಲೆ ನಮ್ ಖರ್ಚ ಎಲ್ಲ ಹೋಗ್ಬೇಕು ಅಂತ ಹೇಳಿ ಕಂಟಿನ್ಯೂ ಏನ್ ಮಾಡಿದ್ರೆ ಸರ್, ಬ್ಯಾಸ್ಗಿ ಒಳಗ್ ಬಂದಾಗ ಈಗ ಮಾವಿನಕಾಯಿ ಎಲ್ಲ ಬರ್ತಾವ, ಸೀಸನ್ ಚಾಲು ಆಗ್ತದ, ನುಗ್ಗಿಕಾಯಿ ಇರ್ತದೆ, ಸೀಸನ್ ವೈಸ್ ಮಾಡ್ಕೊಂಡಂಗ್ ಮಾಡ್ಕೊಂಡ್ ಬಿಟ್ಟಿವಿ ಸರ್. ಅದಕ್ಕೆ ನಮ್ಗ ಸೋರ್ಸಿಂದು ಕೊರಿತೇ ಇಲ್ಲ. 2 ದಿವಸಕ್ಕೊಮ್ಮೆ ಹಾಲಿನ ದುಡ್ಡು ಬರ್ತದ, 2 ದಿವಸಕ್ಕೊಮ್ಮೆ ಅಥವಾ 4 ದಿವಸಕ್ಕ, ವಾರಕ್ಕೆ ಒಂದ್ಸಲ ತರಕಾರಿ ಬರ್ತದ, ಎಲ್ಲಾದ್ರೂ ಬರ್ತದ ಸರ್. ಅಂದ್ರೆ ಮಾರಾಟ ನೀವು ಹೆಂಗ್ ಮಾಡ್ತಾ ಇದ್ರಿ, ಹಾಲು ಯಾರಿಗೆ ಕೊಡ್ತಾ ಇದ್ರಿ, ಮತ್ತೆ ತರಕಾರಿ? ನಂದಿನಿ ಡೈರಿ ಅವ್ರಿಗೆ ಕೊಡ್ತಾರೆ, ಅವರು ಸಬ್ಸಿಡಿ ಕೊಡ್ತಾರೆ ಸರ್. ನಂದಿನಿ ಬೆಳಗ್ಗೆ 10 ಲೀಟರ್ ಹಾಕ್ತೀನಿ, ಸಾಯಂಕಾಲ 10 ಲೀಟರ್ ಹೋಗ್ತದೆ ಸರ್. ವಾರಕ್ಕೊಂದ್ಸಲ ಅವ್ರು ದುಡ್ಡು ಹಾಕ್ತಾರೆ ಅಕೌಂಟಿಗೆ ಸರ್. ಆಮೇಲೆ ಹೂವು ಅಲ್ಲೇ ಹಾಕ್ತೀನಿ, ಕಮಲಾಪುರಕ್ಕೆ ಹಾಕ್ತೇನೆ ಸರ್. ಸ್ವಲ್ಪ ಕೋವಿಡ್ನಾಗ ತ್ರಾಸ ಆಯ್ತು ಸರ್, ಉಳಿಯೋ ಯಾರು ಇರ್ಲಿಲ್ಲ ಸರ್, ಬಟ್ ಹಾಲು ಮಾತ್ರ ತೊಂದರೆ ಆಗ್ಲಿಲ್ಲ ಸರ್, ಹಾಲು ಹೋಯ್ತು, ತರಕಾರಿನೂ ಹೋಯ್ತು ಸರ್, ತೊಂದರೆ ಆಗ್ಲಿಲ್ಲ. ಕೋವಿಡ್ ಟೈಮ್ ನೊಳಗೆ ತಾವು ದುಡಿದ್ರಿ, ನಿಮಗೆ ಒಂದು ದೃಷ್ಟಿಯಿಂದ ಬಹಳಷ್ಟು ಅನುಕೂಲ ಆಯ್ತು, ಅದ್ರ ಜೊತೆಗೆ ಏನೇನು ತಾವು ಹೇಳ್ತಾ ಇದ್ರಿ ಸಮಸ್ಯೆ ಆಯ್ತು ಅಂತ ಹೇಳಿ, ಅದು ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಹಾಲು ಇರ್ಬೋದು. ಆಕ್ಚುಲಿ ಸರ್, ನನ್ನ ಪಪ್ಪಾಯಿ ಹಾಳಾಯ್ತು, ಕೆಂಪು ಬಾಳೆಹಣ್ಣು ಹಾಕಿದೆ ಸರ್, ಸ್ವಲ್ಪ ಅದಕ್ಕೂ ಲಾಸ್ ಆಯ್ತು, ಮಾರ್ಕೆಟ್ ಇರ್ಲಿಲ್ಲ ಸರ್. ಆಮೇಲೆ ಹಣ್ಣು ಟಮಾಟ ಅಂತೂ ಬಹಳಷ್ಟು ಬಂದಿತ್ತು ಸರ್, ಇಲ್ಲ ಸ್ವಲ್ಪ ನಷ್ಟ ಆಯ್ತು ಸರ್, ಮಾರ್ಕೆಟ್ ಪ್ರಾಬ್ಲಮ್ ಸರ್ ಮೇನ್. ಹೌದಲ್ಲ, ಮತ್ತೆ ಆ ಟೈಮ್ ಒಳಗೆ ಏನ್ ಮಾಡಿದ್ರಿ, ಹೆಂಗೆ ಇಷ್ಟೆಲ್ಲ ಲಾಸ್ ಆಯ್ತಲ್ಲ, ಬೆಳೆದಿದ್ದೆಲ್ಲ ಲಾಸ್ ಆಯ್ತು ಹೆಚ್ಚು ಕಡಿಮೆ? ನಾನೇನ್ ಮಾಡಿದೆ, APMC ಸ್ವಲ್ಪ ಲೋಕಲ್ ಕಮಲಾಪುರ ನಂಬಲ್ಲಿ, ಅಲ್ಲಿ ಒಂದ್ ಸ್ವಲ್ಪ ಗುಲ್ಬರ್ಗ ಅಂದ್ರೆ ಎಷ್ಟು ಪ್ರಮಾಣದಾಗ ಆಯ್ತು ಅಷ್ಟು ಕೊಡಕ್ ಪ್ರಯತ್ನ ಮಾಡಿದೆ ಸರ್, ಹೋದಷ್ಟು ಹೋಯ್ತು, ಮಿಕ್ಕಿದಷ್ಟು ಗೊಬ್ಬರ ಆಯ್ತು ಅಂತ ತಿಳ್ಕೊಂಡ್ಬಿಡಿ, ಅದನ್ನೇ ಗೊಬ್ಬರ ಆಗಿ ಕನ್ವರ್ಟ್ ಮಾಡ್ಕೊಂಡು ಪರಿವರ್ತನೆ ಮಾಡ್ಕೊಂಡ್ರಿ, ತಿಪ್ಪೆ ಗೊಬ್ಬರ ಮಾಡಿ ಅಂದ್ರ ಬೆಳೆದಿದ್ದು ಮತ್ತೆ ಭೂಮಿಗೆ ಹೋಯ್ತು ಅನ್ನುವಂಥದ್ದು. ನಾನು ಒಬ್ಬಳದೆ ಅಂತ ಎಲ್ಲಾ ಟೈಮ್ನಾಗ ಎಲ್ಲರೂ ಬಹಳಷ್ಟು ನಷ್ಟ ಆಯ್ತು ಸರ್, ಯಾಕಂದ್ರೆ ಆ ಪರಿಸ್ಥಿತಿನೇ ಬಹಳ ಗಂಭೀರ ಇತ್ತು ಅವಾಗ. ಮತ್ತೆ ಅಂತ ಟೈಮ್ ಒಳಗ ನಾ ಯಾಕಾದ್ರೂ ಇದನ್ನ ಮಾಡಿದೆ ಅಂತ ಹೇಳಿ ಏನಾದ್ರು ಭಾವನೆ ಬಂತ? ಅನಿಸ್ತಿತ್ತು ಸರ್, ಬಟ್ ಇದಕ್ಕೆ ಇವತ್ತಿಲ್ಲ ನಾಳೆ ನನಗೆ ಸಿಕ್ಕೇ ಸಿಕ್ತದ ಭರವಸೆ ಸರ್, ಅದಕ್ಕೋಸ್ಕರ ಅದಕ್ಕೆ ಮಾಡ್ಕೊಂಡೆ ಮುಂದೆ. ಇವಾಗ ಇದೆ ಸರ್, ಚೆನ್ನಾಗಿ ಮಾರ್ಕೆಟಿಂಗ್ ಆಗ್ತಾ ಇದೆ. ಹೌದಲ್ಲ, ಈಗ ಯಾವ್ಯಾವ್ದು ಎಷ್ಟೆಷ್ಟು ಮಾರ್ಕೆಟ್ ಆಗ್ತಾ ಅಂತೀರಿ? ಡೈಲಿ ಹೀರೆಕಾಯಿ ಇರ್ಬೋದು, ಅವ್ರಿಕಾಯಿ, ಬಿನಿಸ್, ಬಿನಿಸ್ ಕಡಿಮೆ ಸರ್, ಅವ್ರಿ, ಬದನೆಕಾಯಿ, ಹೀರೆಕಾಯಿ, ಕುಂಬಳಕಾಯಿ ಅಂತೂ 10-20 ಚೀಲ ಬರ್ತದೆ, ಲಿಂಬೆಹಣ್ಣು ಬರ್ತದೆ ಸರ್, ನುಗ್ಗಿಕಾಯಿನೂ ಕಟ್ ಬರ್ತದೆ 30-40. ವಾರದಾಗ ನಂಗೆ ಒಂದಿಷ್ಟು ಬರ್ತದೆ ಸರ್, 10-15 ಸಾವಿರ ತನ ತರಕಾರಿ. ಅಂದ್ರೆ ಕ್ವಾಂಟಿಟಿ ಮ್ಯಾಗ ಡಿಪೆಂಡ್ ಆಗ್ತದೆ ಸರ್, ಎಷ್ಟು ಬರ್ತದೆ ಅದ್ರ ಮ್ಯಾಗ ದುಡ್ಡು ಬರ್ತದೆ. ರೇಟ್ ಇತ್ತು ಚೆನ್ನಾಗಿ ಬರ್ತದೆ ಸರ್, ಸಪೋಸ್ ರೇಟ್ ಇರಲಿಲ್ಲ ಅಂದ್ರೆ ಕಡಿಮೆ ಬರ್ತದೆ. ಬಟ್ ಇವಾಗಂತೂ ತರಕಾರಿ ಸಿಕ್ಕಾಪಟ್ಟೆ ರೇಟ್ ಇದೆ ಸರ್. ಇವಾಗ ನನ್ನ ಹತ್ರ 2 ಇದೆ ಸರ್, ಒಂದು ಕುಂಬಳಕಾಯಿ ಇದೆ, ಒಂದು ಅವ್ರಿಕಾಯಿ ಇದೆ. ಇವಾಗ ಮತ್ತೆ ಬದನೆಕಾಯಿನು ಹಾಕಿದೀನಿ, ಟಮಾಟೋನು, ಇನ್ನೂ ಒಂದ್ 8-10 ದಿವಸನಾಗ ಎಲ್ಲ ಬರ್ತದೆ ಸರ್. ಅಂದ್ರೆ ರೆಗ್ಯುಲರ್ ಆಗಿ ನಿಮಗೆ ತರಕಾರಿದು ಆಮೇಲೆ ಹಾಲಿಂದು ಇವೆಲ್ಲ ಬಂದೇ ಬರ್ತಾವ ಅಂತೀರಿ. ಈಗ ಈ ಬೇಸಾಯದ ಕೆಲಸಗಳನ್ನ ಯಾರು ಮಾಡ್ತಾರೆ ನಿಮ್ಮ ತೋಟದಲ್ಲಿ? 4 ಜನ ಆರು ಮನುಷ್ಯರ ಅದಾರ ಸರ್, ತೋಟದಾಗೆ ಮನೆ ಕಟ್ಟಿವಿ, ಅವರು ನಮ್ ಜೊತೆ ಅಲ್ಲೇ ಇರ್ತಾರೆ, ನಾವು ಅಲ್ಲೇ ಇರ್ತೀವಿ, ನಮ್ಮ ಯಜಮಾನರು, ನಾನು, ಸೂಟಿ ಕೋಡ್ ಒಳಗೆ ನಮ್ಮ ಮಕ್ಕಳು ಕೂಡ ಸಹ ಇದ್ರಾಗ ಇನ್ವಾಲ್ವ್ ಆಗಿದ್ರು ಸರ್. ಅವರು ತೋಟಕ್ಕೆ ಬರ್ತಾರೆ, ದುಡಿತಾರೆ ನಿಮ್ ಜೊತೆಗೆ? ನನ್ನ ಮಗ, ನನ್ನ ಮಗಳು, ನಮ್ಮ ಅತ್ತೆ, ಇಷ್ಟು ಜನ ಸೇರ್ಕೊಂಡು ಕೋವಿಡ್ ನಾಗ ಎಲ್ಲರೂ ಸೇರ್ಕೊಂಡೆ ಮಾಡಿದ್ವಿ ಸರ್. ಈಗಾದ್ರೂ ಟೈಮ್ ಸಿಕ್ಕಾಗೆಲ್ಲ ಬಂದೇ ಬರ್ತಾರೆ? 100% ಎಲ್ಲರೂ ಬರ್ತಾರೆ. ತಾವ ಎಲ್ಲಿ ತೋಟದೊಳಗೆ ಮನೆ ಮಾಡಿರಿ? ತೋಟದಲ್ಲಿ, ತೋಟದೊಳಗೆ ಇರ್ತೀರಿ? ತೋಟದಾಗೆ. ಅಂದ್ರೆ 24 ತಾಸು ನಿಮ್ದು ನಿಗರಾಣಿ ಇರ್ತದ? ಇರ್ತದೆ ಸರ್. ತೋಟದ ಮೇಲೆ ಜೇನು ಸಾಕಾಣಿಕೆ ಮಾಡೋದು ಸರ್ ಇದ್ ಜೊತೆ ಮತ್ತೆ. ಹೌದಾ? ಹಾಗಲಕಾಯಿ ಮಾಡದೆ, ನುಗ್ಗಿಕಾಯಿ, ಆಮೇಲೆ ತಿನ್ನೋ ಸೀತ್ನಿ ಇರ್ತಲ್ಲ ಸರ್, ಸೀತಿ, ಮುಕ್ರಿ ಸಕ್ಕರೆ ಅಂತ ಸರ್, ಅದನ್ನು ಮಾಡಿದೆ. ಕರಿಬೇವಿನ ಸೊಪ್ಪು ಇರ್ಬೋದು, ತಿನ್ನೋ ವಟಾಣಿ ಇರ್ಬೋದು, ಅಕ್ಸಿ ಇರ್ಬೋದು, ಕಾರಾಳು ಇರ್ಬೋದು, ಹೆಸರು, ಉದ್ದಿನ ಬೇಳೆ, ಪ್ರತಿ ಒಂದು ಸರ್. ಈಗ ಸೀತ್ನಿ ಅನ್ನುವಂಥದ್ದು ಏನದ, ಅದು ಬಹಳ ಅಪರೂಪದ ಪದಾರ್ಥ. ಅದು ಬೀಜ ಮಾಡಿ ಮಾರ್ಕೆಟ್ ಮಾಡಿದೆ ಸರ್. ಬೀಜ ಮಾಡಿ ಮಾರ್ಕೆಟ್ ಮಾಡಿದ್ರಿ? ಅದು ನನಗೆ ಇಲ್ಲ ಕಾಳಿಕಾದವ್ರು ತಗೊಂಡ್ರಿ ಸರ್. ಸೀತ್ನಿ ಬೀಜ ಹೋದು? ಹೌದು ಸರ್. ಅಂತರ ಎಷ್ಟಾಯ್ತಂತೀರಿ ಸಾಮಾನ್ಯ ಬೀಜಕ್ಕೂ ಮತ್ತೆ ಸೀತ್ನಿ ಬೀಜಕ್ಕೂ? ಅಂತರ ಬಹಳ ಅದ ಸರ್, ಅದು 200 ರೂಪಾಯಿ ಕೆಜಿ ಹೋಯ್ತು ಸರ್. ಎಷ್ಟು ನೀವು ಹಂಗ ಬೆಳೀತಾ ಇರುವಂತದ್ದು? ಅದು ಒಂದು 4 ಚೀಲ ಸರ್. ಅದೇ 4 ಚೀಲದಾಗ 2-2 ಕೆಜಿ ಮಾಡಿ ಅವ್ರಿಗೆ ಕೊಟ್ಟೆ. ಈ ವರ್ಷ ಮತ್ತೆ ಹಾಕಿದೀನಿ ಸರ್, ಅಂದ್ರೆ ಕಂಟಿನ್ಯೂ ಬಿಟ್ಟಿದೀನಿ ಸರ್, ಅದಕ್ಕಾಗಿ ಬಿಡ್ಲಿಲ್ಲ. ತಿನ್ನೋರು ಜಾಸ್ತಿ ಆಗಿದಾರೆ ಸರ್, ಇವಾಗ ಮೊದಲು ಗೊತ್ತಿರಲಿಲ್ಲ ಜನರಿಗೆ, ಅದು ತಪ್ಪನ್ ಜೋಳನೆ ತಿಂತಿದ್ರು ಸರ್. ಸಂಧಿ ಜೋಳನೆ ಬೇರೆ ಬರ್ತಾವ, ಬಹಳ ರುಚಿ ಇರ್ತಾವ. ವಿಶೇಷವಾಗಿ ಅದು ಗುಜರಾತ್ ಒಂದು ತಳಿ ಅಂತ ಹೇಳಿ ಹೇಳ್ತಾರೆ. ಆಕ್ಚುಲಿ ಮಹಾರಾಷ್ಟ್ರ ಸರ್, ಸಕ್ರಿ ಮುಕ್ರಿ ಅಂತ. ಹೌದು, ನಮ್ಮಲ್ಲಿ ಅದು ಸಕ್ರಿ ಮುಕ್ರಿ ತಳಿ ಇದೆ. ಸಕ್ರಿ ಮುಕ್ರಿ ತಳಿ ನಾವು ಮಹಾರಾಷ್ಟ್ರಲಿಂದ ತಂದಿದೆ ಸರ್, ಅಕ್ಕಲಕೋಟ್ಲಿಂದ ಹಾಕಿದೆ ಸರ್. ಹೌದಾ? ಸುಜಾತ ಅವರ, ಈಗ ಇಷ್ಟೆಲ್ಲ ನೀವು ಮಾಡಿರಿ ಐದಾರು ವರ್ಷದೊಳಗೆ, ಸಾಕಷ್ಟು ಕೃಷಿ ಕೆಲಸ ಮಾಡಿದಿರಿ, ತೋಟಗಾರಿಕಾ ಕೆಲಸ ಮಾಡಿರಿ, ಇದನ್ನ ಹಿಂಗ್ ಮಾಡಬೇಕು ಅಂತಂದಾಗ ಮಾರ್ಕೆಟ್ ಸರ್ವೆ ಆದ್ರೂ ಮಾಡಬೇಕಾಗ್ತದ, ಈ ಕಡೆ ಕೃಷಿ ವಿಶ್ವವಿದ್ಯಾಲಯ ನಮಗೆ ಏನ್ ಸೌಲಭ್ಯ ಕೊಡ್ತಾ ಇದೆ, ಸರ್ಕಾರ ಏನ್ ಸೌಲಭ್ಯ ಕೊಡ್ತಾ ಇದೆ, ಇವನ್ನೆಲ್ಲ ವಿಚಾರ ಮಾಡಬೇಕಾಗ್ತದ. ತಂತ್ರಜ್ಞಾನವನ್ನ ನಾವು ಯಾವ್ದು ಅಳವಡಿಸಿಕೊಳ್ಬೇಕು ಅದನ್ನು ಕೂಡ ಅಪ್ಡೇಟ್ ಆಗಬೇಕಾಗ್ತದ. ಇಂತಹ ಒಂದ್ ಸಂದರ್ಭದೊಳಗೆ ನಮಗೆ ಮುಖ್ಯ ಆಗಿರೋದು ಒಂದು ಹೊಸ ತಂತ್ರಜ್ಞಾನ, ಅದ್ರ ಜೊತೆಗೆ ಮಾರ್ಕೆಟ್ ಲಿಂಕ್ಸ್, ಇವನ್ನೆಲ್ಲ ನೀವು ಹೆಂಗ್ ನಿರ್ವಹಣೆ ಮಾಡ್ತಾ ಇದ್ರಿ, ಹೆಂಗ್ ಇದನ್ನ ಕಲ್ಕೊಳ್ತಾ ಇದ್ರಿ? ಮೊದಲು ನಾನು ಒಂದ್ ಸಬ್ಸಿಡಿ ಒಳಗೆ ಒಂದ್ ಟ್ರಾಕ್ಟರ್ ತಗೊಂಡೆ, ಯಾಕಂದ್ರೆ ಸಣ್ಣ ಪ್ರಮಾಣದ ಮಾಡದಿದ್ರಾಗಲ್ಲ, ಸೊ ದೊಡ್ಡ ಪ್ರಮಾಣ ಇದೆ ನನ್ನ ಹತ್ರ. ಮೊದಲು ಒಂದ್ ಟ್ರಾಕ್ಟರ್ ತಗೊಂಡೆ, ಹೊಸ ಯಂತ್ರಗಳು ಸರ್, ಬೀಜ ಬಿತ್ತನೆ ಯಂತ್ರಗಳು ತಗೊಂಡೆ, ಅದು ಸಬ್ಸಿಡಿ ತಗೊಂಡೆ. ಆ ನಂತರ ಕಟಿಂಗ್ ಮಷಿನ್ಗಳು, ಸ್ಪ್ರೇ ಮಷಿನ್ಗಳು, ಎಲ್ಲ ಹೊಸ ಹೊಸ ತಂತ್ರಜ್ಞಾನ ಎಲ್ಲ ಖರೀದಿ ಮಾಡಿದೆ ಸರ್. ಅವನ್ನ ತಗೊಂಡೆ, ಸಬ್ಸಿಡಿ ಇತ್ತು ಅಂತ ಸ್ವಲ್ಪ ಅನುಕೂಲ ಆಯ್ತು. ಇನ್ನು ಮತ್ತ ಫಿನಿಶಿಂಗ್ ಮಾಡ್ಕೊಂಡು ಸರ್ ತೋಟಕ್ಕೆಲ್ಲ, ಅದೊಂದು 10 ಲಕ್ಷ ಖರ್ಚೆ ಬಂತು ಸರ್. ನಾನು ಎಲ್ಲ ರೀತಿಲಿ ಆಧುನಿಕತೆನು ತಗೊಂಡಿದ್ದೀನಿ ಸರ್, ಇನ್ನು ತಗೋತಾನೆ ಇದ್ದೀನಿ. ಎಲ್ಲೆಲ್ಲಿ ಸೌಲಭ್ಯಗಳು ಸಿಗ್ತಾವ ಅವನ್ನ ತಗೋತಾ ಇದ್ದೀನಿ, ತಗೋತಾ ಇದ್ದೀನಿ. ಆಮೇಲೆ ಗೌರ್ಮೆಂಟ್ ಆಫೀಸರ್ ಎಲ್ಲ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ ಸರ್, ಯಾವ್ದ್ರಲ್ಲಿ ಇದೆ ಸ್ಕೀಮ್, ಇನ್ನು ಸಿಗ್ಬೇಕು ಕೊಟ್ಟಿದ್ದಾರೆ, ಆದ್ರೆ ಇನ್ನು ಸಿಗ್ಬೇಕು ನಮ್ಗೆ. ಇನ್ನು ಬಹಳಷ್ಟು ಸ್ಕೀಮ್ ಇದೆ ಸರ್, ಇವಾಗಂತೂ ಆತ್ಮ ನಿರ್ಭಯ ಅಂತ ಸ್ಕೀಮ್ ಇದೆ ಸರ್, ಮಹಿಳೆಯರಿಗೋಸ್ಕರ ಮುದ್ರಾ ಸ್ಕೀಮ್ ಇದೆ, ರೈತರ ಸಲುವಾಗಿ, ತೋಟಗಾರಿಕೆ ಸಲುವಾಗಿ, ಕೃಷಿ ಸಲುವಾಗಿ ಇದೆ ಸರ್, ಆದ್ರೂ ಸಹ ಇನ್ನೂ ಸಿಗ್ಬೇಕು ಸರ್. ಈಗ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಂತ ಹೇಳಿದ, ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅನ್ನುವಂಥದ್ದು, ಅದರೊಳಗೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ದೊಡ್ಡ ಯೋಜನೆ ಮಾಡೋದಕ್ಕೂ ಕೂಡ ನಿಮಗೆ ಅನುಕೂಲ. ಏನಾದರೂ ಮುಂದೆ ಇದನ್ನ ಒಂದು ಪ್ರೊಟೆಕ್ಟೆಡ್ ಅಂದ್ರೆ ಪಾಲಿ ಹೌಸ್ ಮಾಡುವಂತದ್ದಾಗ್ಲಿ, ಗ್ರೀನ್ ಹೌಸ್ ಮಾಡುವಂತದ್ದಾಗ್ಲಿ, ಇಂತಹ ತಂತ್ರಜ್ಞಾನ ಬಳಸಿಕೊಂಡು ಕೃಷಿ ಮಾಡ್ಬೇಕಂತ ಏನಾದ್ರು, ಅದ ತೋಟಗಾರಿಕೆ ಮಾಡ್ಬೇಕಂತ ಏನಾದ್ರು ಅದನ್ನ? ಹಾ ಸರ್, ಅದ ಸರ್, ಪಾಲಿ ಹೌಸ್ ಮಾಡ್ಬೇಕಂತ ನಾನು 1 ಎಕರೆ ಲ್ಯಾಂಡ್ ನು ಬಿಟ್ಟಿದ್ದೀನಿ ಸರ್. ಹೋಗಿ ಸಲನೆ ಮಾಡ್ಬೇಕಂದ್ರೆ ಸರ್ ಸ್ವಲ್ಪ ತೊಂದರೆ ಆಗ್ಬಹುದು, ಒಂದೇ ಸಲಕ್ಕೆ ಮಾಡಿದ್ರೆ ಅಂತ ಇವಾಗ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡು 1 ಎಕರೆ ಲ್ಯಾಂಡ್ ಇಟ್ಕೊಂಡಿದ್ದೀನಿ ಸರ್. ಅದಕ್ಕೆ ಅದಕ್ಕೆ ಸಬ್ಸಿಡಿ ಇದೆ ಸರ್, ಮೊದಲು ಕಡಿಮೆ ಇತ್ತು, ಇವಾಗ ಏನೋ 50% ಅಂತ ಹೇಳ್ತಾ ಇದ್ದಾರೆ ಸರ್. ಇನ್ನು ನನಗೆ ಸಂಪೂರ್ಣ ಮಾಹಿತಿ ಆಗಿಲ್ಲ, ಮಾಹಿತಿ ಕೊಡ್ತೀನಿ ಅಂದ್ರೆ ತಗೊಂಡು ನಾನು 2 ಪಾಲಿ ಹೌಸ್ ಮಾಡ್ಬೇಕಲ್ಲತ್ತೀನಿ ಸರ್. ಹೂ ಅಂದ್ರೆ ಬಿಡಬೇಕು, ತರಕಾರಿ ಅಂದ್ರೆ ಮಾಡ್ಬೇಕು, ಹೂವಿನ ಬೇಸಾಯ ಮಾಡ್ಬೇಕಂತ. ತರಕಾರಿ, ಮೆಣಸಿಕೆ, ಮೆಣಸುಗಳು ಇರ್ಬೋದು. ನಮ್ಮಲ್ಲಿ ಬಿಸಿಲು ಜಾಸ್ತಿ ಸರ್, ತಡ್ಕೊಳಕ್ ಆಗಲ್ಲ, ಪಾಲಿ ಹೌಸ್ ಇದ್ರೆ ಅದೆಲ್ಲ ತಕ್ಕೋಬಹುದು ಸರ್. ಅಂದ್ರೆ ಮಾರ್ಕೆಟ್ ಏನಾದ್ರೂ ನೀವು ವಿಚಾರ ಮಾಡ್ತಾ ಇದ್ರೆ, ಈಗ ಎಷ್ಟೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ರಿ, ನಮ್ಮ ಲೋಕಲ್ ಮಾರ್ಕೆಟ್ ಆಗ್ಲಿ ಅಥವಾ ಹೊರಗಿನ ಮಾರ್ಕೆಟ್ ಆಗ್ಲಿ, ಇದ್ರ ಬಗ್ಗೆ ಏನಾದ್ರೂ ಅಧ್ಯಯನ ಮಾಡಿದಿರಿ ಸರ್? ನಾನು ಹೊರಗಿನ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿನಿ ಸರ್, ನಾ ಎಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ ಹೋಗಿದ್ದೀನಿ, ಮೈಸೂರು CFTRಕ್ಕೂ ಹೋಗಿದ್ದೀನಿ ಸರ್. ಪ್ಯಾಕಿಂಗ್ ಹೆಂಗ್ ಮಾಡ್ಬೇಕು, ಆಮೇಲೆ ತೋಟಗಾರಿಕೆ ಒಳಗೆ ನಾವು ಮಾರ್ಕೆಟಿಂಗ್ ಹೆಂಗ್ ತಗೋಬೇಕು. ಸ್ವಲ್ಪ ದಿವಸ ನಾನು ಬೆಂಗಳೂರಿಗೂ ಲಿಂಬೆ ಹಣ್ಣು ಕಳಿಸ್ದೆ, ಆಮೇಲೆ ತರಕಾರಿನೂ ಕಳಿಸಿದ್ದೀನಿ ಸರ್. ಬಟ್ ನನಗೇನಲ್ಲ ಸರ್, ಸ್ವಲ್ಪ ರೇಟ್ ಪ್ರಾಫಿಟ್ ನಾಗ ಬರಲಿಲ್ಲ ಅಂತ ಬಿಟ್ಬಿಟ್ಟೆ ಸರ್. ಮುಂದಿನ ದಿವಸ ಹೊರಗೆ ಕಳಿಸ್ಬೇಕಂತ ನನ್ನ ಆಸೆ ಇದೆ, ರಫ್ತು ಮಾಡ್ಬೇಕು. ಅದ್ರದ್ದು ನಾ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿನಿ ಸರ್, ಕೆಲಸ ಮಾಡೋದು ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಸ್ವಲ್ಪ ಅದ್ರದೆಲ್ಲ ಕಂಪ್ಲೀಟ್ ಆಗಿಲ್ಲ, ಸ್ವಲ್ಪ ಆಗಿದೆ ಸರ್. ಏನ್ ರಫ್ತು ಮಾಡ್ಬೇಕಂತ? ಲಿಂಬೆ ಹಣ್ಣು ಮಾಡ್ಬೇಕಂತ ಅದ ಸರ್, ಆಮೇಲೆ ಸೀತಾಫಲ ಹಣ್ಣು ಸರ್, ಮಾವಿನ ಹಣ್ಣು. ಇನ್ನು ಯೋಜನೆ ಇದೆ ಸರ್, ಏನಂದ್ರೆ ಕೋಲ್ಡ್ ಸ್ಟೋರೇಜ್ ಕಟ್ಟಬೇಕಂತ. ಅಂದ್ರೆ ಇಷ್ಟೆಲ್ಲ ಹಣ್ಣು ಬೆಳೀತಾ ಇದ್ರಿ, ಹೂವು ಬೆಳೀತಾ ಇದ್ರಿ, ಮತ್ತೆ ಇದನ್ನ ಶೇಖರಣೆ ಮಾಡಿಡೋದಕ್ಕೆ ಒಂದು ಕೋಲ್ಡ್ ಸ್ಟೋರೇಜ್ ಬೇಕು. ಇವಾಗ ಸಣ್ಣ ಪ್ರಮಾಣ ಬರ್ತದೆ ಸರ್, ಮುಂದ್ ಬಹಳಷ್ಟು ಪ್ರಮಾಣದಾಗ ಬರ್ತದೆ, ಬಂದಾಗ ಅದಕ್ಕೆ ನನ್ನ ಹತ್ರ ಇಟ್ಕೊಳಕ್ ಬೇಕಲ್ಲ ಸರ್. ಅಡ್ಡಿಲ್ಲ, ಈಗ ಒಂದು ಉದಾಹರಣೆ ಕೊಡ್ರಿ ನಮಗೆ. ಈಗ ಮಾವಿನ ಹಣ್ಣು ಈಗ ಸದ್ಯಕ್ಕೆ ಎಷ್ಟದ, ಮುಂದಿನ ದಿನಗಳಲ್ಲಿ ನಿಮಗೆ ಎಷ್ಟು ಆಗಬಹುದು ಅನ್ನುವಂಥದ್ದು? ಇವಾಗ ನೋಡ್ರಿ ಸರ್, ನನಗ ನಿಮ್ಮ ಆದರ್ಶನ ಲೆಕ್ಕನೆ ಹೇಳ್ತೀನಿ. ನಾನು ಫಸ್ಟ್ ಬಂದಿದ್ದ ಬೆಳಿ, ಫಸ್ಟ್ ಕ್ರಾಪ್ ಸರ್ ನನ್ನ ಮಾವಿನ ಹಣ್ಣು ಬಂದಿದ್ದು, ಇವಾಗ ಒಂದು 35,000 ರೂಪಾಯಿ ಮಾಡ್ಕೊಂಡೆ ಸರ್. ಅದ್ರ ಸ್ವಲ್ಪ ಪ್ರಮಾಣ ಬಂತು. ಈಗ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಂಗೆ ನನ್ನ ತಿಳಿದ ಮಟ್ಟಿಗೆ ಸರ್ ಒಂದು 4-5 ಕ್ವಿಂಟಲ್ ವರೆಗೂ ಹೋಗ್ಬೋದು ಸರ್, ದೊಡ್ಡ ಪ್ರಮಾಣ ಜಾಸ್ತಿ ಹೋಗ್ತದೆ ಸರ್. ಅವಾಗ ನಂಗೆ ಇಟ್ಕೊಳ್ಳಕ್ ಜಾಗ ಇರಲ್ಲ ಸರ್, ಇಮಿಡಿಯೇಟ್ ಮಾರ್ಕೆಟ್ ಸಿಗುತ್ತು, ಪ್ಯಾಕಿಂಗ್ ಮಾಡಿ ಕಳಿಸ್ಬೋದು. ಸಪೋಸ್ ಮಾರ್ಕೆಟ್ ಸಿಗಲಿಲ್ಲ ಅಂದ್ರು ಎಲ್ಲಾನು ವಿಚಾರ ಮಾಡ್ಬೇಕಾಗ್ತದೆ ಸರ್, ಎರಡು ರೀತಿ. ನಾನು ಆಮೇಲೆ ಪೇರೆ ಹಣ್ಣು ಸ್ವಲ್ಪ ಬರ್ತಾ ಇತ್ತು ಸರ್, ಈಗ ಸಿಕ್ಕಾಪಟ್ಟೆ ಬರ್ತಾ ಇದೆ ನನ್ನ ಹತ್ರ. ಈಗ ಒಬ್ಬರಿಗೆ ಇದು ಕೊಟ್ಬಿಟ್ಟಿದ್ದೀನಿ ಸರ್, ನಾನು ಹಿಂಗ್ ಗುತ್ತಿಗೆ ಆದಾರ ಅಂತ ಅವರೇ ಬಂದು ತಗೊಂಡೋಗ್ತಾರೆ, ಲಿಂಬೆ ಹಣ್ಣು ಕೊಟ್ಬಿಟ್ಟಿದ್ದೀನಿ ಇವಾಗ. ಅಂದ್ರೆ ಮೊದ್ಲೇ ಕೊಟ್ಬಿಡ್ತೀನಿ ನಾ ಸರ್, ಇಲ್ಲಾಂದ್ರೆ ಅದು ಬಂದಾಗ ಮಾರ್ಕೆಟ್ ಸಿಗ್ಲಿಲ್ಲ ಅಂದ್ರೆ ದುಡ್ಡು ಕಡಿಮೆ ಸಿಗ್ತದೆ ಸರ್, ಇಲ್ಲ ಅಂತಿಲ್ಲ ಬಟ್ ಹಾಳಾಗಲ್ಲ. ಆ ವಿಚಾರ ಮಾಡಿ ಮುನ್ನೆಚ್ಚರಿಕೆ ಅಂತ ಹೇಳಿ ತಗೊಂಡಿನಿ ಸರ್, ಯಾಕಂದ್ರೆ ಒಂದೇ ಸಲ ಸ್ವಲ್ಪ ಲಾಸ್ ಆಗ್ಯದಂತ. ನಮಗಂತೂ ಸಾಲ ಮನ್ನಾ ಬೇಡ ಸರ್, ಲೈಟಿನ ಬಿಲ್ ಕಡಿಮೆ ಮಾಡೋದು ಬೇಡ. ನಾವು ಬೆಳೆದಿರ್ತಕ್ಕಂಥ ಆಹಾರ ಇರ್ಬೋದು, ಫುಡ್, ಹೂ, ಹಣ್ಣು, ತರಕಾರಿ ಏನೇ ಇರ್ಬೋದು ಸರ್, ದಯಮಾಡಿ ಸರ್ಕಾರ ಬಂದು ತಗೊಂಡು ಹೋದ್ರೆ ರೈತ ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯ. ಈ ದಲ್ಲಾಳಿ ಮಧ್ಯೆ ನಮಗೆ ಬೆಳೆದಿರ್ತಕ್ಕಂಥದ್ದು ಬೆಲೆ ಸಿಗ್ತಾ ಇಲ್ಲ ಸರ್. ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಆದ್ರೆ ದೇಶ ಉಳಿಬೇಕು, ರೈತ ಉಳಿಬೇಕು ಅಂದ್ರೆ ನಾವು ಬೆಳೆದಿರ್ತಕ್ಕಂಥದ್ದು ಸರ್ಕಾರ ಸಹಾಯ ಮಾಡಬೇಕಾಗ್ತದೆ ಸರ್. ನಮ್ಗೆ ಸಬ್ಸಿಡಿ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಸರ್, ನಮ್ಮ ಬಡ್ಡಿನೂ ಮನ್ನಾ ಮಾಡ್ಲಿ ಪರವಾಗಿಲ್ಲ, ನಾವು ಬೆಳೆದಿದ್ದು ಸರ್ಕಾರ ಡೈರೆಕ್ಟ್ ತೊಗೊಂಡ್ರೆ ರೈತ ಮಾತ್ರ ಉಳಿತಾನೆ ಸರ್. ನೀವು ಎಷ್ಟೇ ಏನೇ ಮಾಡಬಹುದು ಸರ್, ಆನ್ಲೈನ್ ಮುಖಾಂತರ ಇವತ್ತು ಇಡೀ ಪ್ರಪಂಚನೇ ನೋಡಬಹುದು, ಮಾಡಬಹುದು ಕೆಲಸ. ಆದ್ರ ಹೊಟ್ಟಿಗೆ ಮಾತ್ರ ಮತ್ತೆ ಆನ್ಲೈನ್ ತಿನ್ನಕಾಗಲ್ಲ ಸರ್, ತೋಟದ ಬೆಳೆದ್ರಷ್ಟೇ ನೀವು ತಿನ್ಲಕ್ ಸಾಧ್ಯ. ಅದಕ್ಕೆ ರೈತ ಉಳಿಬೇಕು, ನಂದು ಬೇಡಿಕೆ ಇದೊಂದು ಸರ್ ಸರ್ಕಾರಕ್ಕೆ, ನಮ್ ಬೆಳೆದಿದ್ದಕ್ಕೆ ಬೆಲೆ ಕೊಟ್ಟರೆ ಸಾಕು. ಬರೋಬ್ಬರಿ ಈಗ ಸುಜಾತಾರೆ ಒಂದು ನನಗೆ ಲೆಕ್ಕ ಹೇಳ್ರಿ, ಈಗ ಇಷ್ಟೆಲ್ಲ ತಾವು ಬೆಳೀತಾ ಇದ್ದೀರಿ, ಒಂದು ವರ್ಷ ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಹೊಲದ ಮೇಲೆ ಸದ್ಯಕ್ಕೆ, ಎಷ್ಟು ನಿಮಗೆ ಆದಾಯ ಬರ್ತಾ ಇದೆ ಸರ್? ನಾ ಹಾಕಿ ಆದಾಯ ಅಂತೂ ಬಂದಿಲ್ಲ, ಯಾಕಂದ್ರೆ ತೋಟ ಮಾಡ ಪ್ರತಿಯೊಬ್ಬರಿಗೆ ಕೇಳ್ಬೋದು ಸರ್, ಮುಂದೆ ಬರ್ತದೆ ಸರ್, ನಾ ಇಲ್ಲ ಅನ್ನಲ್ಲ. ಇವಾಗ ನನಗಿನ್ನು ನಾ ಹಾಕಿ ದುಡ್ಡು ಅಭಿವೃದ್ಧಿ ಮಾಡೋದಕ್ಕೆ ನೀವು ಹಾಕಿ ಹಾಕಿನಿ ಸರ್, ಬಟ್ ನಂಗೆ ಸಮಯ ತಗೊಂಡು ನಾ ಹಾಕಿ ದುಡ್ಡು ನನಗೆ ಬರ್ತದೆ ಸರ್. ಈಗ ನಂದು ಏನಿಲ್ಲ ಅಂದ್ರೆ ಸರ್ ಬರೀ 25 ಅಂತ ಹೇಳ್ಕೊಂಡೆಲ್ಲ, ನಾನು ಒಂದು 40 ಲಕ್ಷ ಖರ್ಚು ಮಾಡಿದ್ದೀನಿ ಸರ್. ಈಗ ಅಷ್ಟು ಬಂದಿಲ್ಲ ಸರ್ ನನಗೆ, ಸಬ್ಸಿಡಿ ಇದೆ, ಕಟ್ಟದಿದೆ, ಲೋನ್ ಇದೆ, ಎಲ್ಲ ಇದೆ ಸರ್, ಯಾವುದೂ ಇಲ್ಲ ಅಂತಿಲ್ಲ. ಆದ್ರೆ ನಾನು ಅದಕ್ಕೆ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಮುಂದಿನ ದಿನಗಳಾಗ ಆಸೆ ಇದೆ ಸರ್, ಸಾಗುವಣಿ ಗಿಡ ಇದೆ, ಮಾವಿನ ಹಣ್ಣು ಇದೆ, ಮುಂದಿನ ಫಲ ಕೊಡ್ತದೆ, ಕೊಟ್ಟದು ತೀರಿಸಬಹುದು. ಅದಕ್ಕೆ ಸರ್ ನನ್ನ ಬೇಡಿಕೆ ಇರೋದೇನು, ನಮ್ಮ ಬೆಳೆಗೆ ಬೆಲೆ ಸಿಗಲಿ, ಬೆಂಬಲ ಬೆಲೆ ಅಂತ, ಅದು ಕೊಟ್ಟರೆ ನಾವು ಉಳ್ಕೊಂತೀವಿ ಸರ್, ಮತ್ತೆ ಹೆಚ್ಚಿಗೆ ಮಾಡ್ಬೇಕಂಬಂದ್ ನಮಗೆ ಬರ್ತದೆ ಸರ್. ಅಂದ್ರೆ ಈಗ ವಾರ್ಷಿಕ ಆದಾಯ ಏನು? ವಾರ್ಷಿಕ ಆದಾಯ ಸರ್ ನಂದು ಒಂದು 15 ಲಕ್ಷ ಬರ್ತದೆ ಸರ್. 15 ಲಕ್ಷ, ಎಷ್ಟು ಎಕರೆ ಜಮೀನೊಳಗಿದು? ಇದು 39 ಎಕರೆ. 40 ಎಕರೆ ಜಮೀನು, ಟೋಟಲಿ 50 ಅದ ಸರ್. ಅಂದ್ರೆ ನೀರಾಗ ಇದಾಗಿದೆ ಸರ್ ಸ್ವಲ್ಪ, ಅದನ್ನ ಏನು ನಿಮ್ಗೆ ಇದು ಮಾಡ್ತಾ ಇಲ್ಲ, ಬರೀ ನಾ ಇದು ಪ್ರಾಪರ್ ಇಷ್ಟು ಎಕರೆ ಒಳಗೆ ನಾ ಇಷ್ಟು ಎಕ್ಕೋತೀನಿ ಸರ್. 39 ಎಕರೆ, ಅದೇ 40 ಎಕರೆ ಜಮೀನೊಳಗೆ ಒಂದು 15 ಲಕ್ಷ ನಿಮಗೆ ಆದಾಯ ಬಂದೇ ಬರ್ತದೆ. ಅಂದ್ರೆ ಹೆಚ್ಚು ಕಡಿಮೆ ನೀವು ಕುಟುಂಬದವರೆಲ್ಲರೂ ಈ ದುಡಿತಾ ಇದ್ದೀರಿ, ತೋಟದೊಳಗೆ ದುಡಿತಾ ಇದ್ದೀರಿ, ನಿಮಗೆ ಸಂತೋಷ ತೃಪ್ತಿ ಆನಂದ ಅದ ಸರ್? ಸಂತೋಷ ತೃಪ್ತಿ ಬಹಳಷ್ಟದ ಸರ್. ನೀವೆಲ್ಲೇ ಹೋಗ್ಬರ್ರಿ, ಏನೇ ಮಾಡ್ರಿ, ನಮ್ ತೋಟದಾಗ ಬಂದು ಹೊಲ್ದಾಗ ಕುಂತು ನಿಸರ್ಗ ಅಂತ ಏನದಲ್ಲ ಸರ್, ಇದು ಒಂದು ರೊಟ್ಟಿ ತಗೊಂಡು ಆ ನಿಸರ್ಗ ನೋಡ್ಕೊಂಡು ಊಟ ಮಾಡಿ ಕೆಲಸ ಏನ್ ಮಾಡ್ತೀನಿ ನೋಡ್ರಿ ಸರ್, ಆ ತೃಪ್ತಿ ಎದುರಾಗೂ ಇಲ್ಲ ಸರ್. ನಿಜ ಹೇಳ್ತಿದ್ದೀನಿ ಸರ್, ಮೇಲವ್ರ ಅಂತಾರ ಮಕ್ಕಳು ಇಂಜಿನಿಯರ್ ಆಗ್ಲಿ ಡಾಕ್ಟರ್ ಆಗ್ಲಿ ಓದ್ಲಿ, ಬಟ್ ಇಲ್ಲಿ ಏನ್ ತೃಪ್ತಿ ಅದ ನೋಡ್ರಿ ಸರ್, ಈ ತೃಪ್ತಿ ಎಲ್ಲೂ ಇಲ್ಲ ಸರ್. ನಾವು ಕೊನೆಗೆ ಮತ್ತೆ ಮಣ್ಣಿ ಮಣ್ಣಾಗ್ಲಿ ಹೋಗೇಬೇಕು ಸರ್. ಈಗೆಲ್ಲ ಜನರೇಷನ್ ಚೇಂಜ್ ಆಗಿದೆ ಸರ್, ಆಯ್ತಾ? ಆಮೇಲೆ ಯಾರಿಗೂ ಆಸಕ್ತಿ ಓದಿಲ್ಲ ಅಗ್ರಿಕಲ್ಚರ್ ನಾಗ, ಏನು ಬರೀ ರೊಕ್ಕ ಹಾಕ್ಬೇಕು, ಏನು ಬರಲ್ಲ ಅನ್ನೋದು ಮನೋಭಾವನೆ ಬಂದ್ಬಿಟ್ಟು ಸರ್. ಆಮೇಲೆ ನನಗ ಅನಿಸ್ತದೆ ಸರ್, ಮುಂದಿನ ದಿನದಾಗ ಉಳಿಯೋದ ಅಗ್ರಿಕಲ್ಚರ್ ಉಳಿತು ಅಂತ. ಅಗ್ರಿಕಲ್ಚರ್ ಇಲ್ಲ ಅಂತಂದ್ರೆ ಮತ್ತೆ ಸಂಸ್ಕೃತಿನೇ ಇಲ್ಲ ಸರ್. ಈಗ ಇಷ್ಟೆಲ್ಲ ಏನು ಡೆವಲಪ್ ಆಯ್ತು ನಿಮ್ಮ ತೋಟ, ಸಾಕಷ್ಟು ಜನ ನೋಡುದಕ್ಕೂ ಬಂದಿರಬಹುದು ಸರ್, ಅಥವಾ ವಿಜ್ಞಾನಿಗಳು ಬಂದಿರಬಹುದು, ಅಧಿಕಾರಿಗಳು ಬಂದಿರಬಹುದು, ಅವ್ರ ಇಂಪ್ರೆಷನ್ ಏನೇನ್ ಹೇಳ್ತಾರೆ ಸರ್? ಕೆಲವೊಂದು ತೋಟಗಾರಿಕೆ ಇಲಾಖೆಗಳ ಅಧಿಕಾರಿಗಳು ಬಂದು ನನಗೆ ಮಾಹಿತಿ ಬಹಳಷ್ಟು ಜನ ಕೊಟ್ರು ಸರ್, ಈ ತರ ಇಲ್ಲ ಈ ತರ ಮಾಡಿ ಅಂತ ಹೇಳಿ. ಇನ್ ಕೆಲವೊಬ್ರು ಅಂತ ನೋಡಿ ಎಷ್ಟು ಆನಂದ ಆಯ್ತು ಅಂದ್ರೆ ಸರ್, ನಾನ್ ನೋಡಿ 5-6 ಜನ ರೆಡಿ ಆಗಿದ್ದಾರೆ ಸರ್, ತೋಟ ಮಾಡೋದಕ್ಕೆ ರೆಡಿ ಆಗ್ಯಾರ. ಅದೊಂದು ಖುಷಿ, ಹೆಣ್ಮಕ್ಳು ಸರ್, ಅದು ನೋಡಿ ನನಗೆ ಖುಷಿ ಆಯ್ತು ಸರ್, ನಾ ಮಾಡಿದೊಂದು ಸಾರ್ಥಕ ಆಯ್ತಲ್ಲ ಅಂತ. ಈ ನಮ್ಮ ಹತ್ರ ಬಹಳಷ್ಟು ಜನ ಲೇಡೀಸ್ ಮಾಡ್ತಾ ಇದ್ದಾರೆ ಸರ್. ಮಾಡ್ತಾ ಇದ್ದಾರೆ, ಹಾ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಒಂದು ಕೆಲಸ ಸಾಕಷ್ಟು ಪ್ರೇರಣೆ ನೀಡಿದೆ ಆಗಿದೆ ಸರ್. ಈಗೇನು ನೀವು ತೋಟ ಮಾಡಿ ಶುರು ಮಾಡಿ 6 ವರ್ಷ ಆಯ್ತು, ಮೊದಲು ನಿಮ್ಮ ಹೊಲದೊಳಗೆ ಏನು ಇರಲಿಲ್ಲ, ಒಂದು ಬಂಜರು ಭೂಮಿ ಇತ್ತು ಅನ್ನುವಂಥದ್ದು ತಾವು ಹೇಳ್ತಾ ಇದ್ರು. ಈಗ ನೋಡಿದ್ರ ಏನ್ ಅನಿಸ್ತದ ನಿಮ್ಮ ಬಗ್ಗೆ? ಖುಷಿ ಅನಿಸ್ತದೆ ಸರ್, ಯಾಕಂದ್ರು ಒಂದು ಮರುಭೂಮಿ ಇದ್ದಿವತ್ತು ಹಚ್ಚ ಹಸರಾಗಿ ನಿಂತು ಬಿಟ್ಟದ ಸರ್, ಆನಂದ ಅನಿಸ್ತದ, ಮನಸ್ಸಿಗೆ ತೃಪ್ತಿ ಅನಿಸ್ತದೆ ಸರ್. ನನಗೆ ದುಡ್ಡು ಬರ್ಲಿಕ್ಕಿಲ್ಲ, ಕಡಿಮೆ ಬಂದಿರಬಹುದು, ಬಟ್ ಮನಸ್ಸಿಗೆ ತೃಪ್ತಿ ಅದ ಸರ್. ಮುಂದಿನ ದಿನಗಳಲ್ಲಿ ಬರ್ತದ ದುಡ್ಡು? 100% ಬರ್ತದೆ ಸರ್. ನಾ ಹೇಳಿನಲ್ಲ ಸರ್, ಭೂಮಿ ತಾಯಿ ನಮಗೆ ಇವತ್ತು ಮೋಸ ಮಾಡಲ್ಲ ಸರ್, ಇವತ್ತಿಲ್ಲ ನಾಳೆ ಕೊಟ್ಟೆ ಕೊಡ್ತಾಳ. ಅದ ನಂಬಿ ವ್ಯವಸಾಯ ಮಾಡತ್ತೀನಿ ಸರ್ ನಾನು. ಸುಜಾತ ಅವರೇ, ತಾವು ಸಾಕಷ್ಟು ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ರಿ ಇಲ್ಲಿ ತನಕ ನಿಮ್ಮ ಕೃಷಿ ಒಳಗ, ಅದರೊಳಗ ಈ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಆಮೇಲೆ ಹೈನುಗಾರಿಕೆ, ಇವೆಲ್ಲ ಮಾಡಿರಿ, ಎಮ್ಮೆ ಎಲ್ಲ ಅದಾವ ನಿಮ್ಮಲ್ಲಿ, ಅದ್ರ ಜೊತೆಗೆ ಕುದುರೆ ಕೂಡ ನೀವು ಸಾಕೊಂಡಿದ್ದೀರಿ. ಹೌದು ಸರ್. ಕುದುರೆ ಯಾಕ ಸರ್. ಹಿಂದಕ್ಕೆ ನಮ್ಮದು ಗೌಡ್ರ ಮನೆತನ ಸರ್, ನಮ್ಮ ಅತ್ತೆ ಅತ್ತೆ ರಂಗಮ್ಮ ಅಂತ. ಅವರು ಕುದುರೆ ಮೇಲೆ ಕುಂತು ಹೊಲ ನೋಡ್ಕೊಂಡು 400 ಎಕರೆ ಇತ್ತು ಸರ್ ನಮ್ಮದು. ಕುದುರೆ ಮೇಲೆ ಅವರು ಇಡೀ ಹೊಲ ನೋಡ್ಕೊಂತಿದ್ರು ಸರ್. ನಮ್ಮ ತಂದೆಯವ್ರ ಮಾವ MLA ಇದ್ರು ಸರ್, ಅವರು ತೋಟ ನೋಡ್ತಿದ್ದಿಲ್ಲ. ನಮ್ಮ ತಂದೆಯವರ ತಾಯಿ ಅವ್ರೇನದ ಇಷ್ಟು ತೋಟಗಾರಿಕೆ, ಒಂದು ಕುದುರೆ ಮೇಲೆ ಕುಂತು ಇಡೀ ಹೊಲ ನೋಡ್ಕೊಂಡು ಹೊಲ ಮಾಡ್ತಿದ್ರು ಸರ್. ನಮ್ಮ ಮನೆಗೆ ಅದೊಂದು ಪ್ರೇರಣೆ ಇತ್ತು ಸರ್. ಇನ್ನೊಂದು ನಮ್ಮ ಅಜ್ಜಿ ಕುದುರೆ ಕಟ್ಟು ಹೊಲ ನೋಡ್ಯಾಳ, ಕುದುರೆ ಕಟ್ಟಬೇಕು. ಅದೇ ರೀತಿ ನಮ್ಮ ಮಕ್ಕಳಿಗೆ ತರಬೇತಿ ಸರ್, ಕಲಿಯಲಿಕ್ಕೂ ಆಯ್ತು. ಆಮೇಲೆ ಇನ್ನು ಕುದುರೆ ಬೆಳೆಸಬೇಕು. ನಮ್ಮ ಭಾಗದಾಗ ಕುದುರೆ ಇಲ್ಲ ಸರ್, ನಾವು ಮಾಲೆಗಾವ್ಲಿಂದ ತಂದೀವಿ ಸರ್. ಅದು ಅಲ್ಲಿಂದ ತಂದು ಕಟ್ಟಿ ಈಗ ಅದ್ರದ್ದು ಮರಿಗಳು ಬರ್ತಾವ ಸರ್. ಅದ್ರ ಜೊತೆ ಮುದೋಳ್ನಾಯಿ ಇದೆ ಸರ್, ಅನ್ನಪ್ಪ 6-7 ಮುದೋಳ್ನಾಯಿ, ಲ್ಯಾಬರ್ಡಾಗ್ ಇದೆ, ಜರ್ಮನ್ ಶೆಪರ್ಡ್ ಅದನ್ನೂ ಇದೆ ಸರ್. ಈ ನಾಯಿ ಸಾಕಾಣಿಕೆ ಮಾಡಿ ನಾಯಿನೂ ಮಾರ್ತಾ ಇದ್ದೀನಿ ಸರ್, ಮರಿಗಳು ಮುದೋಳ್ನಾಯಿ. ಅದಕ್ಕೆ ಕುದುರೆ ಮೇಲೆ ಕುಂತು ನನ್ನ ಮಗ, ನನ್ನ ಮಗಳು, ನಾನು ಎಲ್ಲರೂ ಉಡಿಸ್ತೀವಿ ಸರ್. ತೋಟದಾಗ ಹೋಗ್ಬೇಕಿತ್ತು ದೂರ ಎಲ್ಲರಿಗೂ ಕುದುರೆ ಸವಾರಿ ಬರ್ತದೆ. ಬಾವಿನೂ ಇಸಲಾಡಕಂತೆ ಮಾಡಿವಿ ಸರ್, ಸ್ವಿಮ್ಮಿಂಗ್ ಪೂಲ್ ತರನೇ ಇದೆ ಸರ್ ನಮ್ದು. ಬಂದವರಿಗೆ ಒಂದು ಅಗ್ರಿ ಟೂರಿಸಂ ಆಗ್ತದೆ, ನಿಮ್ಮ ತೋಟಕ್ಕೆ ಬಂದ್ರೆ ಬಹಳ ಜನ ಬರ್ತಾರೆ ಸರ್. ಕೃಷಿ ಟೂರಿಸ್ಟ್ ಸ್ಪಾಟ್ ಆಗಿಬಿಟ್ಟದ ನಿಮ್ಮ. ಬಹಳಷ್ಟು ಜನ ಎಳಮಸಿ ತಿಳ್ಕೊರಿ, ಒಂದು ರಜೆ ಇತ್ತಂತ ತಿಳ್ಕೊರಿ. ಕೋವಿಡ್ನಾಗಂತೂ ಬಹಳಷ್ಟು ಜನ ಬಂದು ನೋಡ್ಕೊಂಡು ಅನ್ನಂದ ಎಲ್ಲ ತಗೊಂಡು ಕುಂತು ನಮ್ ರಿಲೇಟಿವ್ ಅಂತ ಸರ್, ಆಮೇಲೆ ನಮ್ ಫ್ರೆಂಡ್ ಸರ್ಕಲ್ ಇರ್ಬೋದು, ನಮ್ಮ ಊರಿನ ಜನ ಇರ್ಬೋದು, ಎಲ್ಲರು ಸರ್. ಬಹಳ ಸಂತೋಷ ಆಯ್ತು ಸುಜಾತ ಪಾಟೀಲ್ ಅವರೇ ನಿಮ್ ಜೊತೆಗೆ ಮಾತಾಡಿ, ನಿಮ್ಮ ತೋಟಗಾರಿಕೆ ಸಾಧನೆಗಳನ್ನ ಅನುಭವಗಳನ್ನ ಕೇಳಿದ್ರೆ ಬಹಳ ಖುಷಿ ಆಯ್ತು. ಅದ್ರ ಜೊತೆಗೆ ಇಡೀ ಏನು ಕೃಷಿ ಮತ್ತೆ ಕೃಷಿ ಉಪಕಸಬುಗಳೇನದಾವ ಎಲ್ಲಾನು ಕೂಡ ತಾವು ಸಮಗ್ರವಾಗಿ ಒಂದು 40 ಎಕರೆ ಒಳಗ ಇಷ್ಟೆಲ್ಲಾ ಮಾಡ್ತಾ ಇದ್ದೀರಿ. ಮುಖ್ಯ ಏನು ಅಂತಂದ್ರೆ ಏನೂ ಇರಲಾರ್ದೆ ಶೂನ್ಯದಿಂದ ಶುರು ಮಾಡಿ ಇಲ್ಲಿ ತನಕ ದೊಡ್ಡ ಸಾಧನೆಯನ್ನ ಮಾಡಿ ಎಲ್ಲರಿಗೂ ಪ್ರೇರಣೆ ಆಗಿದ್ದೀರಿ, ಎಲ್ಲರಿಗೂ ಮಾದರಿಯಾಗಿದ್ದೀರಿ, ಸುತ್ತಮುತ್ತಲವರು ಕೂಡ ಕಲಿಯುವಂತಹ ಒಂದು ದೊಡ್ಡ ಪಾಠ ತಾವು ಇಲ್ಲಿ ತನಕ ಹೇಳಿಕೊಟ್ಟಿದ್ದೀರಿ. ಆದ್ಮೇಲೆ ಯಾರಾದರೂ ಸುಜಾತ ಅವ್ರನ್ನ ಮಾತಾಡಿಸ್ಬೇಕು, ಅವರ ಅನುಭವಗಳನ್ನ ಕೇಳಬೇಕು ಅಂತಂದ್ರೆ ಅವರ ಮೊಬೈಲ್ ನಂಬರ್ ನಾನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು, ಅವರನ್ನ ಮಾತಾಡಿಸಬಹುದು. 9 8 6 2 3 4 5 3 5 ಈ ನಂಬರ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ಮಾತಾಡಬಹುದು, ಅವರ ಅನುಭವಗಳನ್ನ ಕೇಳಬಹುದು. ಒಳ್ಳೇದು ಸುಜಾತ ಪಾಟೀಲ್ ಅವರೇ, ಇಲ್ಲಿ ತನಕ ತಮ್ಮ ಎಲ್ಲ ಅನುಭವಗಳನ್ನ ನಮ್ಮ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಯುವಕರು ಯುವತಿಯರಿಗೆ ತಮ್ಮ ಈ ಕಾರ್ಯ ಪ್ರೇರಣೆ ಆಗಲಿ ಸ್ಫೂರ್ತಿ ಆಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವೇನು ಮುಂದುವರೆದು ಸಾಧನೆ ಮಾಡಬೇಕು ಅನ್ನುವಂತಹ ಕನಸುಗಳನ್ನೇನು ಇಟ್ಕೊಂಡಿದ್ದೀರಿ ಅವೆಲ್ಲ ಪೂರ್ಣ ಆಗಲಿ ಅಂತೇಳಿ ನಾವು ಹಾರೈಸ್ತೀವಿ. ತುಂಬಾ ಧನ್ಯವಾದಗಳು. ಒಂದು ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿ ಗುಲ್ಬರ್ಗಾದಲ್ಲಿ ಸಿಬ್ಬಂದಿ ವರ್ಗಕ್ಕೂ ನನ್ನ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು ಸರ್. ಜೈ ಜವಾನ್ ಜೈ ಕಿಸಾನ್. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಇದುವರೆಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಈ ವರ್ಷದ ಫಲಶ್ರೇಷ್ಠ ಪ್ರಶಸ್ತಿ ಪಡೆದ ಕಲಬುರಗಿ ಜಿಲ್ಲೆಯ ಕಮಲಾಪುರದ ಸಾಧಕಿ ರೈತ ಮಹಿಳೆ ಸುಜಾತ ಶರಣಬಸಪ್ಪ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೊಳಿ. ಈಗ ಎಜಿ ನಿಲ್ಗಾರ್ ಅವರಿಂದ ಒಂದು ಜನಪದ ಗೀತೆ ಕೇಳೋಣಂತ. ನನ್ನ ಕಾಂತನಗಳು ಹೊಸ ಹುಣ್ಣಿ ಚಂದೇದ, ನನ್ನ ಕಾಂತನಗಳು ಹೊಸ ಹುಣ್ಣಿ ಚಂದೇದ, ಏನ ಚಿಂತೆಯೊಳಗ ಜೀವಕ್ಕಿರುವ ಸ್ಥಿರ, ಏನ ಚಿಂತೆಯೊಳಗ ಜೀವಕ್ಕಿರುವ ಸ್ಥಿರ, ಕನಸಿನಾದ ಕಂದಂದಾಯ್ತು ಮನಸ್ಸಿನಾದ ಹೋಗುವಂದು, ಕನಸಿನಾದ ಕಂದಂದಾಯ್ತು ಹೋಗವಂತ ಹರಸಂಗಿ ಊರಗಿಲ್ಲ ಜೀವನಂತರ, ಹರಸಂಗಿ ಊರಗಿಲ್ಲ ಜೀವನಂತರ, ತಂಪಿ ಕಿತ್ತನೆಯಂತ ತಂಪಿ ಕಿತ್ತನೆಯಂತ ತಂಪಿ ಕಿತ್ತನೆಯಂತ ಹುಡುಗ ಸಂತಗಾದ ಹೋಗ್ತಾನ ಹಂಡೆ ಕೂತು ಕೇಳ್ತೇನೆ ಅವನ ಸದ, ನಾ ಹಂಡೆ ಕೂತು ಕೇಳ್ತೇನೆ ಅವನ ಸದ. ಇವನ ರೂಪ ಅಪರೂಪ, ಇವನ ರೂಪ ಅಪರೂಪ ಹಚ್ಚಿದಂಗ ಚಂದ್ರದೀಪ, ಇವನ ರೂಪ ಅಪರೂಪ ಹಚ್ಚಿದಂಗ ಚಂದ್ರದೀಪ, ಎಂತಪ್ಪ ಹೊಟ್ಟೆ ನಿನ್ನ ಕೋರಾಳ, ಎಂತಪ್ಪ ಹೊಟ್ಟೆ ನಿನ್ನ ಕೋರಾಳ, ಕುಂತ್ರ ನಿಂತ್ರ ಇವನ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಕುಂತ್ರ ನಿಂತ್ರ ಇವನ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ನಿಂತಿಲ್ಲಕ್ಕ